ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. सूखा हो या बेमौसम की बरखा हो, कीड़ा लगे खेत में या दुविधा हो, बहुत ही कम प्रीमियम पे पूरी हो भरपाई, फसल बीमित रहे कटाई के बाद भी भाई. हाँ, ऋणी या अऋणी अब हर किसान लाभ उठाए, एक मौसम कदर है सब किसान बीमा कराए, प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ಎಲ್ಲ ಆತ್ಮೀಯ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೆಕ್ಕೆಜೋಳದ ಬೆಳೆಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಅಳಗವಾಡಿಯ ಕೃಷಿಕ ಹೆಚ್ ಎನ್ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ, ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ ಮತ್ತು ಕೆಲವು ಜನಪದ ಗೀತೆಗಳನ್ನು ಕೇಳುತ್ತೀರಿ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಯಾವುದೇ ರೆಡಿಮೇಡ್ ಡ್ರೆಸ್ ಗಳನ್ನು ಬರಿ 200 ರೂಪಾಯಿಗಳಲ್ಲಿ ಖರೀದಿಸುವ ಡೈರೆಕ್ಟ್ ಸೇಲ್ ಚಿತ್ರದುರ್ಗಕ್ಕೆ ಬಂದಿದೆ. 4 ದಿನಗಳು ಮಾತ್ರ. ಸ್ಥಳ ಗಾಯತ್ರಿ ಕಲ್ಯಾಣ ಮಂಟಪ, ವಿಬಿ ಎಕ್ಸ್ಟೆನ್ಷನ್ ರೋಡ್, ಚಿತ್ರದುರ್ಗ. ಬರಲಿರುವ ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಮೂರ್ತಿಗಳನ್ನು ನಿಮ್ಮ ಮನೆಯಲ್ಲೇ ಸಣ್ಣ ಬಕೆಟ್ನಲ್ಲಿ ವಿಸರ್ಜಿಸಿ, ನಂತರ ಆ ನೀರನ್ನು ನಿಮ್ಮ ಮನೆಯ ಗಿಡಮರಗಳಿಗೆ ಹಾಕಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಪಿಒಪಿ ಮೂರ್ತಿಗಳು ನೀರಿನಲ್ಲಿ ಕರಗುವುದಿಲ್ಲ. ಕೆರೆ ತೊರೆಗಳಲ್ಲಿ ವಿಸರ್ಜಿಸಿದರೆ ಜಲಮಾಲಿನ್ಯ ಉಂಟಾಗುತ್ತದೆ, ಜಾಗ್ರತೆ. ಸಾರ್ವಜನಿಕ ಗಣಪತಿ ಉತ್ಸವದಲ್ಲಿ ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಹಬ್ಬದಲ್ಲಿ ಉಪಯೋಗಿಸಿದ ಹೂವು, ಎಲೆ, ಇನ್ನಿತರ ಕೊಳೆಯುವ ಪದಾರ್ಥಗಳನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ಅಥವಾ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಪ್ರಕೃತಿ ವಿಕೋಪ ನಿವಾರಕ, ಪರಿಸರ ಸ್ನೇಹಿ ವಿನಾಯಕ. ಎಲ್ಲರಿಗೂ ಬರಲಿರುವ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಈಗ ಕೇಳಿ ಮೆಕ್ಕೆಜೋಳದ ಬೆಳೆಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಅಳಗವಾಡಿಯ ಕೃಷಿಕ ಹೆಚ್ ಎನ್ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಅಳಗವಾಡಿ ಗ್ರಾಮದ ಕೃಷಿಕರಾದ ಎಚ್ ಎನ್ ತಿಪ್ಪೇಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ಮೆಕ್ಕೆಜೋಳದ ಬೆಳೆಯನ್ನು ಬೆಳೀತಾರೆ, ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ತಿಪ್ಪೇಸ್ವಾಮಿ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ತಿಪ್ಪೇಸ್ವಾಮಿ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ನಾವೆಲ್ಲ ಸುಮಾರು ದಿವಸದಿಂದ ಮಾಡ್ತಾ ಇದ್ರಿ. ನಮ್ಮ ತಂದೆಯರು, ನಮ್ಮ ತಾತನರು, ನಮ್ಮ ಅವರಿಂದ ನಾವು. ಮೊದಲು ನಿಮ್ಮ ತಂದೆ ತಾತರೆಲ್ಲ ಕೃಷಿ ಮಾಡ್ತಿದ್ರ? ಕೃಷಿನೇ. ಯಾಕೆ ಕೃಷಿ ಬದುಕಿಗೆ ಬರ್ಬೇಕು ಅನಿಸ್ತು ನಿಮಗೆ? ಏನ್ ಮಾಡಿದ್ರಿ, ಅದು ಕುಲ ಕಸುವಾಗಿದೆ. ತಂದೆ ತಲತಾರಂತ ಬಂದಿದೆ, ಅದನ್ನ ಬಿಡಬಾರ್ದು ಅಂತಂದು. ಮೊದಲು ನಿಮ್ ತಂದೆ ನಿಮ್ ತಾತಾರೆಲ್ಲ ಕೃಷಿ ಬದುಕ ಮಾಡ್ತಿದ್ರು, ಹಂಗಾಗ್ಬಿಟ್ಟು ಕೃಷಿ ಬದುಕ ಮಾಡ್ಬೇಕು. ನಮ್ಮ ತಂದೆಗೆ ಮೇಷ್ಟ್ರಿ ಕೆಲಸ ಸಿಕ್ಕಿದ್ರು ಅವತ್ತು ದಿವಸ 70 ರೂಪಾಯಿ ಸಂಬಳ ಅಂತಂದು. ನಮ್ಮ ಅಜ್ಜ ಹೆಣ್ಣು ಕೊಟ್ಟ ಅಜ್ಜರು ಹೋಗ್ಬೇಡ, 48 ಎಕರೆ ಜಮೀನು ಸರ್. ನಮ್ಮ ಅಪ್ಪರು 3 ಅಣ್ಣ ತಮ್ಮಗಳು, ಈ ಬಹಳ ಅವಾಗೆಲ್ಲ ಲೇಬರ್ ಸಿಗಾರು. ಯಾಕೆ ಹೋಗಿ 70 ರೂಪಾಯಿ ಸಾಮಗ್ರಿ ಚಿಕ್ಕಮಗಳೂರು ಜಿಲ್ಲೆಗೆ ಅಂತಂದು ಅವರು ಬಿಡಿಸಿದ್ರು. ನಮ್ಮಪ್ಪರು ರೈತರಾದ್ರು, ನಾವು ವಿದ್ಯಾವಂತರಾಗಿದ್ವಿ, ನಮ್ಮಪ್ಪ ಅವರು ವಿದ್ಯಾವಂತರೇ, ಆದ್ರೆ ರೈತರು ಕೆಲಸ ಮಾಡ್ಕೊಂಡು ಬರ್ತೇವೆ. ನೀವೇನು ವಿದ್ಯಾಭ್ಯಾಸ ಮಾಡಲ್ವಾ? ನಾವು ಮಾಡಿದ್ವಿ ಸರ್, ಬಿ ಎ ಡಿಸ್ಕಾಂ. ಬಿ ಎ ಓದಿದ್ರಿ? ಯಾಕೆ ಮುಂದೆ ಓದ್ಲಕ್ಕಾಗಲ್ಲ? ಇಲ್ಲ, ನಮ್ಮಪ್ಪ ನಮ್ಮ ಅಣ್ಣರು ಒಂದು 5 ಜನ ನಾವು ಫ್ಯಾಮಿಲಿ. ನಮ್ಮ ಅಣ್ಣರು ನಮ್ಮಪ್ಪರಿಗೆ ಒಂದು 90 ಎಕರೆ ಜಮೀನು ಬಂದಿತ್ತು ಡಿವೈಡ್ ಆದಾಗ. ನಮ್ಮ ಅಣ್ಣರು ಸರಿಯಾಗಿ ನಿರ್ವಹಣೆ ಮಾಡಲ್ಲ, ನಾವು ಮತ್ತೆ ಮನೆತನ ಮರೋದ ಪ್ರಶ್ನೆ ಊರಲ್ಲಿ ಇದಾಗ್ತೀವಿ ಅಂತ ನಾವು ಜವಾಬ್ದಾರಿ ತಗೊಂಡು ಓದಕ್ಕೆ ಮುಂದುವರ್ಸಕ್ ಆಗಲ್ಲ, ಸಮಸ್ಯೆ ಆಯ್ತು ಮನೆ ಜಮೀನು ಬೀಳ್ಬಿಡ್ಬಾರ್ದು ಅಂತ. ಬೀಳ್ಬಿಡ್ಬಾರ್ದು, ಊರಲ್ಲಿ ಜನ ಟೀಕೆ ಮಾಡ್ತಾರೆ. ಟೀಕೆ ಮಾಡ್ತಾರೆ, ತಂದೆ ತಾತಾರ ಎಲ್ಲ ಬಹಳ ಚೆನ್ನಾಗಿ ಬೆಳೆದ ಮಂತಾನೆ ನೋಡು ಬೀಳ್ಬಿಟ್ಟಿದಾರ ಅನ್ನೋ ಒಂದು ಇದಕ್ಕಾಗಿ ನಾವು ಲಾಭ ನಷ್ಟನ ಅದನ್ನ ಅವಲಂಬನೆ ಮಾಡ್ಕೊಂಡು ಬರ್ತಾ ಇದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಒಂದ್ಸತಿ ಲಾಭ ಆಗುತ್ತೆ, ಈಗ ಕುಸುಕಿ ಜಮೀನ್ ಆಗಿರೋದ್ರಿಂದ ನೀರಾವರಿ ಇಲ್ಲದ ಕಾರಣ ಅತಿವೃಷ್ಟಿ ಆಗಿ ಲಾಭ ಲಾಸ್ ಆಗುತ್ತೆ, ಅನಾವೃಷ್ಟಿ ಆದಾಗ್ಲೂ ಲಾಸ್ ಆಗುತ್ತೆ. ನಮಗೆ ಟೈಮ್ ಸರಿಯಾಗಿ ಮಳೆ ಬಂದ್ರೆ, ಮಿನಿಮಮ್ ಮಳೆ ಬಂದ್ರೆ ಬೆಳೆ ಸಿಗುತ್ತೆ. ನಮ್ದು ಹಿಂದೆ 22ರಲ್ಲಿ ಅತಿವೃಷ್ಟಿ ಆಗಿ ಹೋಯ್ತು, ನಮ್ದು ತಗ್ಗು ಪ್ರದೇಶ. 23ರಲ್ಲಿ ಅನಾವೃಷ್ಟಿ ಆಗಿ ಹೋಯ್ತು. ಈಗಲೂ ಮಳೆ ಚೆನ್ನಾಗಿದೆ, ನಮ್ದು ಸ್ವಲ್ಪ ಜೋಳ 1.5 ಎಕರೆ ಜೋಳ ನೀರು ನಿಂತು ಕೆಂಪಾಗಿ ಹೋಗಿಬಿಟ್ಟಿದೆ. ಮತ್ತೆ ಈ ನೀರಾವರಿ ಮಾಡ್ಬೇಕಂತ ಏನು ಆಸಕ್ತಿ ಬರಲಿಲ್ಲ? ಇಲ್ಲ, ಮಾಡಿ 2005ರಲ್ಲಿ 350 ಅಡಿ ಬೋರ್ವೆಲ್ ಹೊಡಿಸಿದ್ವಿ, ಫೇಲ್ ಆಗಿಬಿಡ್ತು. ಮತ್ತೆ ಮಾಡಕ್ಕೆ ನಮ್ಮ ಹತ್ರ ಆರ್ಥಿಕ ಮತ್ತೆ ಪ್ರಯತ್ನ ಮಾಡಿಲ್ಲ, ಯಾಕಂದ್ರೆ ಆರ್ಥಿಕವಾಗಿ ನಮ್ಮ ಹತ್ರ ಇಲ್ಲ, ದುಡ್ಡಿಲ್ಲ. ಮತ್ತೆ ಸಾಲ ಮಾಡಿದ್ರೆ ಅದಕ್ಕೆ ಹಣ ಬಡ್ಡಿ ಕೊಡಕ್ ಆಗಲ್ಲ. ಈಗ ಬೆಳೆದಂತ ಇದರಲ್ಲೇ ದವಸದಲ್ಲೇ ಜೀವನ ಮಾಡೋದು, ಬೀಜ ಗೊಬ್ಬರ ಎಲ್ಲ ಇದು ಮಾಡಿ ಅದರಲ್ಲೇ ಜೀವನ ನಿರ್ವಹಣೆ ಮಾಡುತ್ತಿರೋದ್ರಿಂದ ಬೋರ್ವೆಲ್ ಹಾಕ್ಸಕ್ಕೆ ತೊಂದರೆ ಆಗಿದೆ, ನಾವು ಅದಕ್ಕೆ ಇದು ಮಾಡಕ್ ಹೋಗಿಲ್ಲ. ಕೃಷಿ ಒಂದು ಸರಿ ನೀವು ಹೇಳಿದ್ರೆ ಅತಿವೃಷ್ಟಿಯಾಗಿ ಅನಾವೃಷ್ಟಿ ಆಗುತ್ತೆ ಅಂತ ಎಲ್ಲ ಹೇಳಿದ್ರೆ, ಅಂತ ಸಂದರ್ಭದಲ್ಲಿ ಇನ್ಸೂರೆನ್ಸ್ ಕಟ್ಟಬೇಕು, ಬೆಳೆ ವಿಮೆ ಮಾಡಿಸಬೇಕು ಅಂತ ಹೇಳ್ತಾರೆ. ಬೆಳೆ ವಿಮೆ ಕಟ್ಟಿದೀವಿ. ಹೋದ ಸತಿ ನಾವು ಬಂದು ಇದು GPS ಮಾಡಿಸಿದ್ವಿ ಕರ್ಕೊಂಡೋಗಿ. ಹೋದ ಸತಿ ಸಂಪೋ ಇನ್ಸೂರೆನ್ಸ್ ಕಂಪನಿ ಕೊಟ್ಟಿದ್ರು ನಮ್ಮ ಜಿಲ್ಲೆನ, ಮಹಾರಾಷ್ಟ್ರದಲ್ಲಿ ಅದ್ರಿರೋದು. ಅವ್ರೇನ್ ಮಾಡಿದ್ ಬಂದು GPS ಮಾಡ್ಕೊಂಡು ಹೋಗಿ, ನಮ್ದು ಬಹಳ ಲಾಸ್ ಆಯ್ತು. 90% ಲಾಸ್ ಆದ್ರೂ ಅವ್ರು ಬರೀ 40% 50% ಕೊಟ್ರು. ಆಮೇಲೆ ಇನ್ನೀ ಸರ್ತಿ ನಾವು ನಮ್ದು ಪೂರ್ತಿ ಬರಗಾಲ 23ರಲ್ಲಿ ನಮ್ಮ ಮಳಗವಾಡಿ ಪಂಚಾಯತಿ ಬರೀ 41% ಮಾಡಿದ್ರು. ಅದೇ ನಾವೀಗ ಸಿರಿಯಾರಿ ಪಂಚಾಯತಿ 67% ಕೊಟ್ರು. ಕೇಳಿದ್ರೆ ನಾವೇ ಮಾಡಿದ್ರಿ, ನಾವು ಕೃಷಿ ಇಲಾಖೆಗೆ ಹೋಗಿ ನಮ್ಮ ಭರಂಸಾರದಲ್ಲಿ ವನಜಾಕ್ಷಿ ಮೇಡಮ್ ಅಂತಿದ್ದಾರೆ, ಕೇಳಿದ್ರೆ ನಾವೇನು ಮಾಡಕ್ ಬರಲ್ರಿ, ಇನ್ಸೂರೆನ್ಸ್ ಕಂಪ್ನಿಯವ್ರು ಮಾಡಿರೋದು ಪರ್ಸೆಂಟೇಜು ಅಂತ ಅವ್ರು ಹೇಳಿದ್ರು. ನಾವು ಹೋದ್ರು ಆರ್ಕೆ ಉತ್ತರ ಕೊಡ್ತಾರೆ, ಏನ್ ಮಾಡಕ್ ರೈತರು. ರೈತರನ್ನೆಲ್ಲ ನಾವು ಕರೆದ್ವಿ, ಯಾರು ಬರ್ಲಿಲ್ಲ ನನ್ನ ಜೊತೆಗೆ. ಬರ್ರಿ ಭರಂಸಾರ ಕೋಣ, ನಮ್ದು ಸಿರಿಗೆರೆ ನಿಯರ್ ಇದೆ. ಕರ್ನಾಟಕನ ಬರಂತ 237 ತಾಲೂಕು ಕರ್ನಾಟಕದಲ್ಲಿ 2023 ಇಸ್ವಿಯಲ್ಲಿ ಬರಂತ ಸರ್ಕಾರನ ಘೋಷಣೆ ಮಾಡಿದೆ, ಎಲ್ಲಿ ಮಳೆ ಇಲ್ಲ. ಬರ್ರಿ ಕೇಳೋಣ ಅಂದ್ರೆ ಯಾರು ಮುಂದೆ ಬರ್ಲಿಲ್ಲ. ನಾವು ಒಬ್ರು ಏನ್ ಮಾಡಕ್ಕಾಗಲ್ಲ. ಜಮೀನು ಎಷ್ಟೆಕರೆ ಇದೆ? ನಮ್ದು 3 ಎಕರೆ. 3 ಎಕರೆ ಇದೆ. 3 ಎಕರೆ ಏನೇನು ಬೆಳೆಗಳು ಬೆಳೆ? ಮೆಕ್ಕೆಜೋಳ. ಮೆಕ್ಕೆಜೋಳ ಒಂದೇನೆ. ಈಗ ತೊಗರಿ ಪಗರಿ ಹಾಕಿದ್ರೆ ಏನಾಗುತ್ತೆ, ಮಳೆ ಜಾಸ್ತಿ ಆಗಿ ಬೇರು ಕೊಳ ಒಣಗಿ ಎಲ್ಲ ಸಿಡಿದೋಗ್ಬಿಡುತ್ತೆ. ಅಕ್ಕಡೆ ಬೆಳೆದ್ರೂ ಅದು ಕಾಯಿ ಬಿಡಲ್ಲ, ನಮಗೆ ಕಾಳು ಸಿಗಲ್ಲ. ಅದಕ್ಕೆ ನಾವು ಅದನ್ನೆಲ್ಲ ಅನುಭವ ಲಾಸ್ ಅಂದ್ರೆ ಮೆಕ್ಕೆಜೋಳ ಒಂದು ಆಗ್ತದೆ. ಈ ಕೃಷಿ ಅಧಿಕಾರಿಗಳು ಹೇಳ್ತಾರೆ ಪ್ರತಿ ವರ್ಷ ಒಂದೇ ತರ ಬೆಳೆಗಳು ಬೆಳೆಯಬಾರ್ದು, ಮೆಕ್ಕೆಜೋಳನೇ ಬೆಳಿಬಾರ್ದು. ಸೊ 1 ವರ್ಷ ಹತ್ತಿ ಹಾಕೋದು, 1 ವರ್ಷ ಜೋಳ ಹಾಕೋದು, 1 ವರ್ಷ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕಪ್ಪ, ಶೇಂಗಾ ಹಾಕೋದು, ಈ ತರ ಮಾಡ್ಬೇಕು ಅಂತ ನೀವು ಬೆಳೆ ಪರಿವರ್ತನೆ ಯಾಕೆ ಮಾಡ್ತಾ ಇದ್ದೀರಿ? ಬೆಳೆ ಪರಿವರ್ತನೆ ಮಾಡಕ್ಕೆ ನಮ್ಮ ಇದರಲ್ಲಿ ಅದು ಮೆಕ್ಕೆಜೋಳ ಬಿಟ್ರೆ ಬೇರೆ ಏನು ಬೆಳೆಯಕ್ಕಾಗಲ್ಲ. ಯಾಕಾಗಲ್ಲ? ಯಾಕಾಗಲ್ಲ ಅಂದ್ರೆ ಈಗ ಹತ್ತಿ ಹಾಕಿದ್ರು ಇದು ಇಲ್ಲ, ಲೇಬರ್ ಪ್ರಾಬ್ಲಮ್. ಆಮೇಲೆ ಶೇಂಗಾ ಹಾಕಿದ್ರೆ ಅಂದಿ ಕಾಟ ಅಡವಿ. ಓಹೋ. ಈಗ ಅಲ್ಲಿ ನಾವು ಮೆಕ್ಕೆಜೋಳ ನಮ್ಮದು ಎಲ್ಲ ಹಳ್ಳದರಿಗಿಲಿದೆ, ಮುಷಿನ್ ಕಾಟ ತಿಂದು ಹೋಗ್ತಾವ. ಒಡೆ ಯಾಕೆ ಹೋದ್ರೆ ಅವಾಗೆಲ್ಲ ಗುಂಪಾಗಿ ಮೇಲೆ ಬರುತ್ತೆ ಒಬ್ರು ಹೋದ್ರೆ. ಹಂದಿ ಕಾಟ ಈಗ ಏನಾಗಿದೆ, ನಮ್ಮೂರು ಗುಡ್ಡದಲ್ಲಿ ಗುಡ್ಡ ಇದೆ, ನಮ್ಮೂರು ಬಿಟ್ರೆ 1-2 ಕಿಲೋಮೀಟರ್ ಗುಡ್ಡ ಇದೆ. ಅಲ್ಲಿ ಏನ್ ಮಾಡಿಬಿಟ್ಟಿದ್ದಾರೆ, ಈಗ ಬೆಳಗಾಮಿನವ್ರು ಬಂದು ಕುರಿ ಟೈಮ್ ಇದಾಕಿಬಿಟ್ಟಿದ್ದಾರೆ, ಕ್ಯಾಂಪ್ ಹಾಕಿಬಿಟ್ಟಿದ್ದಾರೆ 1-8 ಶೆಡ್ನವ್ರು. ಹಂದೆಲ್ಲ ಈ ಕಡೆ ಬರ್ತದ, ಇಲ್ಲದ್ರೆ ಆ ಕಡೆ ರಾಮಪುರ 8ನೇ ಕಡೆ ದಾವಣಗೆರೆ ತಾಲೂಕಿಗೆ ಹೋಗ್ತಿದ್ವು. ಈಗೆಲ್ಲ ನಮ್ಮೂರಲ್ಲಿ ಗುಡ್ಡದಲ್ಲಿ ಬಹಳ ಲಾಸ್ ಮಾಡ್ತಿದ್ದವು. ಅವೇನ್ ಮಾಡ್ತಾವ ಅಂದ್ರೆ ಒಳ್ಳೆ ದೊಡ್ಡ ದೊಡ್ಡ ದೊಂಟೆ ಹೊಡಿತಾವ, ಒಳ್ಳೆ ಫಲವತ್ತತೆ ಇರೋ ತೆನೆ. ಆಮೇಲೆ ಅವು ಏನ್ ಮಾಡ್ತಾವ ಅಂದ್ರೆ ತಿನ್ನೋದು 0.5% ಆದ್ರೆ 3.5% ಲಾಸ್ ಮಾಡುತ್ತೆ. ಲಾಸ್ ಮಾಡ್ತಾವೆ, ಹಾಳು ಮಾಡ್ತಾವೆ, ಹಾಳು ಮಾಡ್ತಾವೆ. ಈ ರೈತರಿಗೆ ಅದೊಂದು ದೊಡ್ಡ ಸಮಸ್ಯೆ. ಈ ಸುತ್ತ ಬೇಲಿಗಿಲಿ ಹಾಕೊಳ್ಲಿಕ್ಕೆ ಬರೋದು, ಬೇಲಿಗಿಲಿ ಈಗ ಬೇಲಿ ತಂತಿ ಕೂಟ ಕಟ್ಟಿಕೊಂಡು ಯಾರ ಕರೆಂಟ್, ಒಂದ್ ವೇಳೆ ರೈತರು ಕರೆಂಟ್ ಕೊಟ್ರು ಅಂದ್ರೆ ದನ ಕರ ಬಿದ್ದು ಇಲ್ಲ ಮನುಷ್ಯರು ಸತ್ರೆ ಆ ಜಮೀನಿನ 1-2 ಅವರು ಕುಟುಂಬದವ್ರು ಕೇಳ್ತಾರೆ. ಅಲ್ಲ ಕರೆಂಟ್ ಬೇಡ, ಈ ಮುಳ್ಳು ತಂತಿ ಹಾಕಿ ಅಷ್ಟು ಅನುಕೂಲ ಅನುಕೂಲ ಇಲ್ಲ. ಅಲ್ಲಾದ್ರೆ ಈ ಸೀಮೆ ಜಾಲಿ ಬರುತ್ತಲ್ಲ ಅದನ್ನೆಲ್ಲ ಸುತ್ತ ಎಲ್ಲ ಕಾವೇ ಸೀಮೆ ಜಾಲಿ ನಮ್ಮಲ್ಲಿ ಇಲ್ಲ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಲೇಬರ್ ಕಾಸ್ಟ್ 500 ರೂಪಾಯಿ ಕೊಡ್ಬೇಕು. ನಮ್ಮೂರ ಲಾಲಿ ಈಗ 500 ರೂಪಾಯಿ ಗಂಡು ಮಕ್ಕಳಿಗೆ ಕೂಲಿ ಕೊಡ್ಬೇಕು, ಅವರಿಗೆ ಊಟ ತಿಂಡಿ ಎಲ್ಲ ಕೊಡಿಸ್ಬೇಕು. ಆಮೇಲೆ ಮೇಲೆ ಅವ್ರು ಏನಾರ ಹ್ಯಾಬಿಟ್ ಇದ್ರೆ ಅದನ್ನು ನಾವು ನಮ್ಮಿದೆ, ಅವ್ರ ನಿಕ್ಕಿ 500 ರೂಪಾಯಿ ಅವ್ರ ಕೈಗೆ ಕೊಟ್ಬಿಡ್ಬೇಕು, ಉಳಿದ ಖರ್ಚೆಲ್ಲ ನಾವೇ ಅವ್ರಿಗೆ ಭರಿಸ್ಬೇಕು. ಹಂಗಾಗಿ ಯಾರು ಗುಡದಲ್ಲಿ ಒಂದು 1 ಕಿಲೋಮೀಟರ್ ಹೋದ್ರೆ ಬೇಕಾದಷ್ಟು ಸೌದೆ ಸಿಗುತ್ತೆ ನಮ್ಮಲ್ಲಿ. ಗುಡ್ಡ ಕಡಿತಲೇನಿಲ್ಲ, ಒಣಕಟ್ಟಿಗೆ ತಂದ್ರೆ ಸಾಕು, ಆದ್ರೆ ಯಾರು ಹೋಗ್ತಿಲ್ಲ. 1,000 ರೂಪಾಯಿ ಕೊಟ್ಟರೆ ಸಿಲಿಂಡರ್ ಬರುತ್ತೆ, ಎರಡು ಸ್ಕೂಲಿಗೆ ಹೋದ್ರೆ 1,000 ರೂಪಾಯಿ ಸಿಲಿಂಡರ್ ಬರುತ್ತೆ, ಒಂದು 2-3 ತಿಂಗಳು ಸಿಲಿಂಡರ್ ಉಪಯೋಗ ಆಗುತ್ತೆ ಅಂತ. ಮೆಕ್ಕೆಜೋಳ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡಿ? ನಾವು ಈ ಸಾರಿ ಈಗ ಅಕ್ಟೋಬರ್ ನವೆಂಬರ್ ಒಳಗೆ ನಾವು ಕಟಾವು ಮಾಡ್ತೀವಿ. ಪರಿಸ್ಥಿತಿ ಮಳೆ ಬರಲಿಲ್ಲ ಅಂದ್ರೆ ಪೂರ್ತಿ ಡ್ರೈ ತಾನೆ ಜೋತ್ ಬೆಳೆದ್ಮೇಲೆ ನಾವು ಡ್ರೈ ಮಾಡೋದು. ಯಾಕಂದ್ರೆ ಅವಾಗ ಹಿಂದೆ ಗುಟ್ಲೆ ನಾವು ಒಡಿಸ್ಕೊಡೋದು ಕಣಕ್ಕೇರಿ ಅದನ್ನು ಡಿಸೆಂಬರ್ ಇಲ್ಲಿ ಪೂರ್ತಿ ಡ್ರೈ ಆದಾಗ ಈ ಪೂರ್ತಿ ಪಾರ್ಟಿ 14% ಮಾಯಿಶ್ಚರ್ ಬಂದರೆ ಮಾತ್ರ ಅವರು ಜಾಸ್ತಿ ಬೆಲೆ ತಗೊಳ್ತಾರೆ, ಇಲ್ಲಾಂದ್ರೆ ಕಡಿಮೆ ಟೆಂಡರ್ ಆಗ್ತಾರೆ. ಅದರಿಂದ ನಾವು ಡಿಸೆಂಬರ್ ಎಂಡು ಇಲ್ಲ ಜನವರಿ ಫೆಬ್ರವರಿಗೆ ಮಾರಾಟ ಮಾಡ್ತೀವಿ. ಭೂಮಿಗೆ ಏನಾದ್ರೂ ಕೊಡುಗೆ ಗೊಬ್ಬರ ಕೊಡ್ತಾರೆ? ಅದೇ ಸರ್, ನಾವು ಡಿಸೆಂಬರ್ ನವೆಂಬರ್ ಎಂಡು ಡಿಸೆಂಬರ್ಗೆ ಕಟಾವು ಮಾಡಿದ್ರೆ ನಾವು ಹಸಿದ್ದಾಗಲೇ ಪುಲಗೊಡಿಸ್ಬೇಕು ಸರ್. ನಮ್ಮ ಗಟ್ಟಿ ಭೂಮಿ, ಬೇರೆ ಯಾವ ಟೈಮ್ನಾಗ ಆಗಿಲ್ಲ. ನಾವು ಡಿಸೆಂಬರ್ನೊಳಗೆ ಇದು ಪುಲ ಓಡಿಸಿದ್ರು, ಮತ್ತೆ 3-4 ತಿಂಗಳು ಭೂಮಿ ಕಾಯಕ್ ಬಿಡ್ತೀವಿ. ಬೇರೆ ನೀರಾವರಿ ಸೌಲಭ್ಯ ಇರಲ್ಲ, ಭೂಮಿ ಕಾಯಕ್ ಬಿಡ್ತೀವಿ. ಏಪ್ರಿಲ್ ಮೇನಲ್ಲಿ ಮಳೆ ಬಂದರೆ ಮತ್ತೆ ಅದನ್ನ ಬಲರಾಮ್ ನೇಗ್ಲು ಹೊಡಿಸಿ ಕುಂಟೆ ಹೊಡಿಸಿ ಆಮೇಲೆ ಬಿತ್ತನೆ ಮಾಡ್ತೀವಿ. ಬಿತ್ತನೆ ಬೀಜ ಎಲ್ಲಿಂದ ತಗೊಂಡ್ಬರ್ತೀರ ಸರ್? ನಮಗೆ ಬೇಕಾದ ಕಂಪ್ನಿವು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗಲ್ಲ, ಅದಕ್ಕೆ ನಾವು ಖಾಸಗಿ ಅಂಗಡಿಯಲ್ಲಿ ನಮಗೆ ಇಷ್ಟವಾದ ಕಂಪ್ನಿ ಬೀಜ ತಗೊಂಬಂದು ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಅವ್ರು ಉದ್ರೆ ಕೊಡ್ತಾರೆ ಬೀಜ ಗೊಬ್ಬರನ. ನಾವು ಬೆಳೆದ್ಮೇಲೆ ನಾವು ಅವ್ರಿಗೆ ಮಾರಾಟ ಮಾಡಿದ್ದು ಅವ್ರದೆಲ್ಲ ಮುರ್ಕೊಂಡು ಉಳಿದ್ ನಮಗೆ ದುಡ್ಡು ವಾಪಸ್ ಕೊಡ್ತಾರೆ. ಒಂದು ಎಕರೆಗೆ ಎಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ? ಬಿತ್ತನೆ ಸರ್ ಮಿನಿಮಮ್ 7-10 ಕೆಜಿ ತನಕ ಮಾಡ್ತಾರೆ, ಕನಿಷ್ಠ ಅಂದ್ರೆ 7-8-9 ಕೆಜಿ. ಈಗೆಲ್ಲ ಸ್ವಲ್ಪ ಬಿತ್ತನೆ ದಪ್ಪನೆ ಬಿತ್ತದ, ಮಿಷಿನ್ಗಳ ಬಿತ್ತದಲ್ಲ. ಈಗ ಟ್ಯಾಕ್ಟ್ರಿ ಬಿತ್ತಿರೋದ್ರಿಂದ ಟೈರ್ ಬಟನ್ ಟೈರ್ ತುಳಿದು ಕೆಲವು ಸಾಲ ಉಟ್ಟಲ್ಲ ಸರ್, ತೆಳು ಹಾಕಿದ್ರೆ ಅದಕ್ಕೆ ದಪ್ಪನಾಗೆ ಬಿತ್ತ ಬಿಡ್ತಾರೆ. ಒಂದ್ ಕಾಲ ದಪ್ಪಿದ್ರೆ ಕಿತ್ತು ಬೇಕಾದ್ರೆ ಮಾಡ್ಕೊಳ್ಳೋಣ. ಸ್ವಲ್ಪ ಗೊಬ್ಬರ ಜಾಸ್ತಿ ಕೊಟ್ರೆ ಬೆಳೆ ಇಳುವರಿ ಬರುತ್ತೆ, ಮಿನಿಮಮ್ ತೆನೆ ಬಿಟ್ಟರು ಇಳುವರಿ ಬರಲಿ, ಒಂದ್ 2 ಸಲ ಕಡಿಮೆ ಆಗಲಿ ಅಂತ. ಎತ್ತುಗಳಿಲ್ಲ ಸರ್, ಎತ್ತುಗಳಿಲ್ಲ ಸರ್. ಈಗ ಒಂದ್ ಜೊತೆ ನಾವ್ ಎತ್ತರಬೇಕಂದ್ರೆ 1 ಲಕ್ಷ ರೂಪಾಯಿ ಬೇಕು ಸರ್. 1 ಲಕ್ಷ ರೂಪಾಯಿ ಬೇಕು, ಅದಕ್ಕೆ ಮೇವುಗಳು ಬೇಕು. ಮೇವಿಲ್ಲ ಮೊದ್ಲಂಗ್ ನಾವು ರಾಗಿ ಭತ್ತ ತೊಗರಿ ಕಾಳು ದ್ವಿದಳ ಧಾನ್ಯ ಏನು ಬೆಳೆಯಲ್ಲ ಒಟ್ಟಿಗೆ, ಏನಂದ್ರೆ ಮೆಕ್ಕೆಜೋಳ ಸಿಪ್ಪೆ ತಿನ್ಬೇಕು, ಎತ್ತುಗಳು ಬೇಸ ಹೇಳಿವು. ಆಮೇಲೆ ಏನಾಯ್ತು ಅಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಒಂದೇ ತಿಂಗಳ ಎತ್ತುಗಳು ಬೇಸಲ್ಲಿ ಅವಶ್ಯಕತೆ ಇರೋದು ಮೆಕ್ಕೆಜೋಳದಲ್ಲಿ, 2 ಕ್ವಿಂಟೆ ಹೊಡೆಯಕ್ ಮಾತ್ರ. ಈಗ ಯಾರು ರೈತರು ಎತ್ತುಗಳಿದ್ರು ಆ ಎತ್ತಿನಲ್ಲಿ ಉಳುಮೆ ಮಾಡಲ್ಲ, ಬೇಸಾಯ ಪ್ಲೋ ಓಡಿಸೋದು ಬಲರಾಮ್ ಓಡಿಸೋದು ಎಲ್ಲ ಟ್ಯಾಕ್ಟರ್ ಸರ್, 2 ಕ್ವಿಂಟೆ ಮಾತ್ರ ಎತ್ತಿನಲ್ಲಿ ಹೊಡಿತಾರೆ. ಅದಕ್ಕಾಗಿ ಏನ್ ಮಾಡ್ತಾರೆ ಸರ್, ಎತ್ತು ಯಾರು ಕಟ್ಕೊಳಲ್ಲ. ಆ ಎತ್ತು 12 ತಿಂಗಳು ಸಾಕಿ 1 ತಿಂಗಳು ಪ್ರತಿಫಲ ಎತ್ತುಗಳಾಗಿ ಸಿಗೋದ್ರಿಂದ ಈಗೆಲ್ಲ ಏನ್ ಮಾಡ್ತಾರೆ, ಆ ಎತ್ತಿನ ಬದಲಿ 2-3 ಹಿಂದೆ ಆಕಳ ತಗೊಂಡು ಡೈಲಿಗೆ ಹಾಲು ಹಾಕ್ತಾರೆ. ಕೊಟ್ಟಿಗೆ ಗೊಬ್ಬರ ಆಗುತ್ತೆ ಜಮೀನಿಗೆ, ನಮ್ಮ ಮನೆಗೂ ಹಾಲು ಮೊಸರೆಲ್ಲ ಆಗುತ್ತೆ, ಮತ್ತೆ ಮಾರಾಟ ಮಾಡಿದ್ರೆ ಇದು ಸಿಗ್ತದೆ. ಆಮೇಲೆ ಸಾಯಧನ ಲೀಟರ್ 6 ರೂಪಾಯಿ ಸರ್ಕಾರದವ್ರು ಕೊಡ್ತಾರೆ ಕೇಂದ್ರದಿಂದ ಅಂತ, ಅದನ್ನ ಅವಲಂಬನೆ ಆಗಿದ್ದಾರೆ. ಎತ್ತಿನ ಬದಲಿ ಮೆಕ್ಕೆಜೋಳ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು? ಈಗ ಸಾಲಿನಿಂದ ಸಾಲಿಗೆ ಮೊದಲು ನಾವು ಎತ್ತಿನಲ್ಲಿ ಬಿತ್ತಾಕಾರೆ 2 ಅಡಿ ಸಾಲಿನಿಂದ ಸಾಲಿಗೆ. ಈಗ ಏನಾಗಿಬಿಟ್ಟಿದೆ ಅಂದ್ರೆ ಇದು ಟ್ರ್ಯಾಕ್ಟರ್ ಕೂರಿಗೆಯಿಂದ ಕೆಲವು 18 ಇಂಚು 1.5 ಅಡಿ, ಕೆಲವು ಮಿಷಿನ್ನಾಗೆ 21 ಇಂಚು ಒಂದು ಸಾಲಿನಿಂದ ಸಾಲಿಗೆ. ಬೀಜದಿಂದ ಬೀಜಕ್ಕೆ ಕೆಲವರು ಜಪ್ಪ ಗಿಡಿಸ ಅಂತಾರೆ 1/2 ಅಡಿ ಗೇಣಿಗೊಂದು, ಅದಿರೋದು ಅಡಿಗೊಂದು ಗೇಣಿಗೊಂದಿದ್ರೆ ಸಾಕು ಸಾಕಾಗುತ್ತೆ. ಈಗ ಕೆಲವರು 18 ಇಂಚ್ಗೂ ಕೆಲವರು 21 ಇಂಚ್ಗೆ ಬಿತ್ತನೆ ಮಾಡ್ತಾರೆ ಅಂತ ಅಂದ್ರೆ ಯಾವ ಅಂತರದಲ್ಲಿ ಬಿತ್ತನೆ ಮಾಡಿದ್ರೆ ಹೆಚ್ಚು ಇಳುವರಿ ಬರುತ್ತೆ ಸರ್? ಅದು ಪ್ರೊಸೀಜರ್ ಇರೋದು ಬೀಜದ ಕಂಪ್ನಿ ಹೇಳೋದು, ಸಾಲಿನಿಂದ ಸಾಲಿಗೆ 2 ಅಡಿ ಅಂತರ, ಬೀಜದಿಂದ ಬೀಜಕ್ಕೆ 1 ಅಡಿ ಅಂತರ ಇದ್ರೆ ಹೆಚ್ಚಿನ ಇಳುವರಿ ಬರುತ್ತೆ. ಈಗ ಸಾಲು ಕಡಿಮೆ ಸಣ್ಣ ಸಾಲು ಹೊಡೆದು ಬೀಜ ತಪ್ಪನ ಹಾಕಿ ಇಳುವರಿ ಬರಲ್ಲ. ಓಹೋ, ಒಂದ್ ಎಕರೆಗೆ ಎಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ? ಸಾಮಾರ್ಯ ನಾವು 10 ಕೆಜಿ ತನಕ ನನ್ನ ಬೋಧನಲ್ಲಿ ಬಿತ್ತೀವಿ ಬೆಳೆದ 10 ಕೆಜಿ. 2011ರಲ್ಲಿ ಏನಾಯ್ತು ಅಂದ್ರೆ ಇದು NK 62-40 ಒಂದು ಬೀಜ ಬಂದಿತ್ತು ಸರ್, ಅವಾಗೆಲ್ಲ 5 ಕೆಜಿ ಪ್ಯಾಕೆಟ್ ಸರ್. ಈ ಕಂಪ್ನಿಯವ್ರು ಏನ್ ಮಾಡ್ತಾರೆ ಸರ್, ಅದರಲ್ಲೇ ಚೌಕಾಸಿ ಮಾಡಿ 4 ಕೆಜಿ ಪ್ಯಾಕೆಟು. ಇತ್ತೀಚೆಗೆ NK ಕಂಪ್ನಿಯವ್ರು ಏನ್ ಮಾಡಿದ್ರೆ 3 ಕೆಜಿ 600 ಗ್ರಾಮ್ ಮಾಡಿದ್ದಾರೆ ಸರ್, ಅದರಲ್ಲೇ ಚೌಕಾಸಿ. ಅವಾಗ ಬೀಜ ಗಾತ್ರ ದಪ್ಪ ಇರೋದು ಸರ್, 5 ಕೆಜಿ ಪ್ಯಾಕೆಟ್ ಬಂತು 2011ರಲ್ಲಿ. ನಾನು 2011ರಲ್ಲಿ 10 ಕೆಜಿ ಹಾಕಿ ಬೆಳೆದಿನಿ ಸರ್ ಎಕರೆಗೆ. ಅಸತಿ ನಮ್ದು ಎಕರೆಗೆ 25 ಕ್ವಿಂಟಲ್ 3 ಎಕರೆ 75 ಕ್ವಿಂಟಲ್ ಜೋಳ ಬೆಳೆದ. ಈಗೇನಾಯ್ತು ಸರ್, ಈಗ ಬೀಜ ಗಾತ್ರ ಸಣ್ಣದಿದೆ, ಜಾಸ್ತಿ ಬರುತ್ತಿದ್ವಿ. ಮತ್ತೆ ಇದರಲ್ಲಿ ಅಂತರ್ಬೇಸ 2 ಕ್ವಿಂಟಲ್ ಎಷ್ಟು ದಿವಸದಲ್ಲಿ ಹೊಡಿತಾರೆ, ಎಷ್ಟು ಸಾರಿ ಹೊಡಿತೀರಾ ಸರ್? ನಾವು ಈಗ ಮಳೆ ಇಲ್ಲ ಅಂದ್ರೆ ನಾವು ಭೂಮಿ ಅದಿದ್ರೆ 1 ಟೈಮ್ 15 ದಿವಸಕ್ಕೆ ಹುಲ್ಲು ಕಡಿಮೆ ಇದ್ರೆ 15 ತಿಂಗಳ ಗೊಂಪಟ್ಟು ಹೊಡಿತೀವಿ. ಹುಲ್ಲು ಜಾಸ್ತಿ ಅಥವಾ ಇದು ಬಿತ್ತಿದಾಗ ಮಳೆ ಹಿಡ್ಕಂದ್ರೆ ಮೆಕ್ಕೆಜೋಳ ಜೊತೆಗೆ ಹುಲ್ಲು ಹುಟ್ಟಿದ್ರೆ 15 ದಿವಸಕ್ಕೆ 2 ಕ್ವಿಂಟಲ್ ಆಗ್ತದೆ ಸರ್. ಒಂದು ವೇಳೆ ಮಳೆ ಹವಾಮಾನ ಏನಾದ್ರು ಕಡಿಮೆ ಆಗಿ ಇದಾದ್ರೆ ನಾವು ಲಾಡಿ ಸೌಸ್ತಿ ಕಳೆನಾಶಕ ಸಿಂಪಡಣೆ ಮಾಡ್ತೀವಿ, ಎಡಕೊಂಡು ಹೊಡೆಯಕ್ ಆಗ್ಲಿಲ್ಲ ಅಂತ ಪರಿಸ್ಥಿತಿ ಬಂದಾಗ. ಈ ಕಳೆನಾಶಕ ಸಿಂಪಡಣೆ ಮಾಡಿದಂತ ಇಳುವರಿ ಏನ್ ಕಡಿಮೆ ಆಗೋದಿಲ್ಲ? ಇಲ್ಲ, ಕಡಿಮೆ ಏನಾಗಲ್ಲ ಸರ್. ಅನಿವಾರ್ಯ ಸರ್, ಈಗ ಬರುವ ಸಿಕ್ಕರೆ ಎತ್ ಸಿಗಲ್ಲ, ಎತ್ತಿದ್ರೆ ಬರುವ ಸಿಗಲ್ಲ. ಈಗ ಪರಿಸ್ಥಿತಿ ಹವಾಮಾನಕ್ಕೆ ನಾವು ಹೊಂದ್ಕೊಂಡು ಇದು ಮಾಡ್ಬೇಕಲ್ಲ ಸರ್. ಹಂಗಾಗಿ ಆಮೇಲೆ ಕಳೆನಾಶಕ ಲಾಡಿಸ್ ಹೊಡೆಯೋದ್ರಿಂದ ಅದಕ್ಕೆ ಒಂದು ಈ ಪೋಸ್ಟ್ ಅಂತ ಒಂದು ಪೌಡರ್ ಕೊಡ್ತಾರೆ ಸರ್, ಅದು ಬರೀ ಗಿಡದ ಹೋಗಕ್ಕೆ. ಆಮೇಲೆ ಒಂದು ಟಾನಿಕ್ ಕೊಟ್ಟಿರ್ತಾರೆ ಪುಷ್ಟಿ ಜೋಳಕ್ಕೆ, ಇನ್ನೊಂದು ಟಾನಿಕ್ ಎಲ್ಲ ಹುಲ್ಲು ಹೋಗಕ್ಕೆ. ಇದ್ರ ತಿಪ್ಪಸ ಮರಿ, ಈಗ ಸಾಕಷ್ಟು ಬೆಳೆಗಳು ಬೆಳೀತಾರ ರೈತರು, ಯಾವುದೇ ಬೆಳೆ ತಗೊಂಡ್ರು ಕೀಟ ರೋಗದ ಬಗ್ಗೆ ಸಾಕಷ್ಟು ಕಾಣ್ತಾ ಇರುತ್ತೆ. ಈ ಮೆಕ್ಕೆಜೋಳಕ್ಕೆಲ್ಲ ಯಾವ ತರ ಕೀಟ ಮತ್ತು ಮೆಕ್ಕೆಜೋಳ ಬಿತ್ತನೆ ಮಾಡಿದ್ಮೇಲೆ ಮಳೆ ಇಲ್ಲ ಅಂದ್ರೆ ಸುಳಿಗೆ ಹುಳ ಬೀಳ್ತಾವ್ ಸರ್, ಸುಳಿಗೆ ಹುಳ ಬಿದ್ದು ಸುಳೆನೇ ತಿನ್ಕಂತ ಒಳಕ್ ಹೋಗುತ್ತೆ ಸರ್. ಆ ಟೈಮ್ನಲ್ಲಿ ನಾವು ಸ್ಪೇರ್ ಮಾಡ್ಬೇಕಾಗುತ್ತೆ. ಮಳೆ ಬಂದ್ಕಂತಿದ್ರೆ ಸುಳಿಯಲ್ಲಿ ನೀರು ತುಂಬಿದ್ರೆ ಅದು ಕಂಟ್ರೋಲ್ ಆಗುತ್ತೆ, ಕಂಟ್ರೋಲ್ ಆಗುತ್ತೆ. ಸುಳಿ ರೋಗ ನಾವು ಉದಾಹರಣೆ ಅಂದ್ರೆ ಮೊನ್ನೆ ನಾನು ಬಂಗಾಳಕಡೆಯಲ್ಲಿ ನಮ್ಮ ಚಿಕ್ಕಮ್ಮರದ 5 ಎಕರೆ ಜಮೀನು ಮಾಡಿದ್ದೀನಿ ಸರ್, ನಮ್ಮ ಅಮ್ಮನ ತಂಗಿದೆ, ಮೆಕ್ಕೆಜೋಳ ಹಾಕಿದ್ದೆ ಸರ್. ಇದು June 15 ಬಿತ್ತಿದ್ದೆ, ಅಲ್ಲಿ ಮಳೆ ಕಡಿಮೆ, ಆಮೇಲೆ ಸುಳಿಗಳ ಬಿತ್ತು, ಮತ್ತೆ ಮಳೆ ಬಂತು, ನಾನು ಹೊಡೆಯಿಲ್ಲ ಸರ್. ಈಗೆಲ್ಲ ಚೆನ್ನಾಗಿದೆ ಜೋಳ. ಈಗ ಸೈನಿಕ ಹುಳು ಬೀಳ್ತಿತ್ತಲ್ಲ, ಅದೇನೀಗ ಬೀಳ್ತಾ ಇಲ್ಲ ಸರ್. ಸೈನಿಕ ಹುಳು ಇಲ್ಲ ನಮ್ಮ ಕಡೆ, ಎಂದೂ ಬಿದ್ದಿಲ್ಲ ಸರ್. ಬಿದ್ದಿಲ್ಲ ನಮ್ಮ ಅನುಭವದಲ್ಲಿ, ನಮ್ಮ ಏರಿಯಾದಾಗ ಎಂದೂ ಬಿದ್ದಿಲ್ಲ. ಸೈನಿಕ ಹುಳು ತಿಂದು ಎಂದೂ ಫಸಲು ಹಾಳಾಗಿಲ್ಲ, ಹಾಳಾಗಿಲ್ಲ. ಈಗ ರೈತರು ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಮೇಲ್ ಗೊಬ್ಬರ ಕೊಡ್ತಾರೆ, ನೀವು ಏನಾದ್ರೂ ಮೆಕ್ಕೆಜೋಳಕ್ಕೆ ಮೇಲ್ ಗೊಬ್ಬರ? ಮೆಕ್ಕೆಜೋಳ ಅದೇ ಸರ್, ಎಕರೆಗೆ 2 ಪ್ಯಾಕೆಟ್ 3 ಪ್ಯಾಕೆಟ್ ಹಾಕಿ. ಏನ್ ಗೊಬ್ಬರ ಕೊಡ್ತೀರಾ? ಯೂರಿಯಾ ಗೊಬ್ಬರ. ಯೂರಿಯಾ ಗೊಬ್ಬರ ಎಷ್ಟು? ಪೊಟ್ಯಾಶ್ ಹಾಕಕ್ಕೆ ರೇಟ್ ಜಾಸ್ತಿ, ಅದು 2.5-3 ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಬೀಳುತ್ತೆ. ಇದಾದ್ರೆ 6 ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗುತ್ತೆ. 2 ಪ್ಯಾಕೆಟ್ ಹಾಕ 3 ಪ್ಯಾಕೆಟ್, 4 ಪ್ಯಾಕೆಟ್ ಅವ್ರವ್ರ ಇದಕ್ಕೆ ತಕ್ಕಂತೆ ಹಾಕ್ತಾರೆ. ಹಾಕ್ತಾರೆ. ಎಷ್ಟು ದಿನದಲ್ಲಿ ಕೊಡ್ಬೇಕಾಗತ್ತೆ? ನಾವು 40 ದಿವಸದೊಳಗೆ ಕಡ್ಡಾಯವಾಗಿ ಕೊಡ್ಲೇಬೇಕು ಯೂರಿಯಾ ಗೊಬ್ಬರ. ಯೂರಿಯಾ ಗೊಬ್ಬರ ಆದ್ಮೇಲೆ ಆಮೇಲೆ ಕೊಟ್ಟರೆ ಏನು ಪ್ರಯೋಜನ ಆಗಲ್ಲ. ಪ್ರಯೋಜನ ಆಗಲ್ಲ. ಮತ್ತೆ ಇದು ಕಟಾವಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳು ಅವಧಿ ಬೇಕಾಗುತ್ತೆ ಮೆಕ್ಕೆಜೋಳ? ಅದೇ ಸರ್, ಇದು 110 ದಿವಸ ಇದೆ, 100 ದಿವಸ ಇದೆ, 120 ದಿವಸ ಇದೆ. ಏನಿಲ್ಲ ಅಂದ್ರೆ ಪೂರ್ತಿ ಡ್ರೈ ಆಗಬೇಕಂದ್ರೆ ನಾವು 4 ತಿಂಗಳ ಮೇಲೆ ಬೇಕು. 4 ತಿಂಗಳು ಬೇಕೇ ಬೇಕು. ಈಗ ಈ ಕಟಾವಿಗೆ ಬಂದಂತ ಸಂದರ್ಭದಲ್ಲಿ ರೈತರು ಈ ಸೂಲಂಕಿ ಮುರಿದು ಜಾನುವಾರುಗಳ ಮೇವಾಗಿ ಉಪಯೋಗಿಸ್ತಾರೆ, ಇದರಿಂದ ಇಳುವರಿ ಏನಾದ್ರೂ ಕಡಿಮೆ ಆಗುತ್ತಾ? ಇಳುವರಿ ಕಡಿಮೆ ಆಗಲ್ಲ ಸರ್. ಕೆಲವರು ಕಡಿದು ಗೊಬ್ಬರ ಹಾಕ್ಲಂತ ಹೊಲದಕ್ಕೆ ಹಾಕ್ತಾರೆ ಸರ್. ಕೆಲವರು ತಂತು ದನಗಳಿಗೆ, ಎಮ್ಮೆಗಳಿಗೆ, ಎತ್ತುಗಳಿಗೆ ಮೇಯಿಸ್ತಾರೆ. ಕಡಿಮೆ ಏನಾಗಲ್ಲ, ಕಡಿಮೆ. ನೀವೇನಾದ್ರೂ ಸೂಲಂಕಿ ಮುರಿದು ಜಾನುವಾರುಗಳು ಮೇವಾಗಿ ಉಪಯೋಗಿಸ್ತಾರೆ? ಉಪಯೋಗಿಸ್ತೀರ. ಈಗ ಏನ್ ಮಾಡಿ ಸರ್, ಲೇಬರ್ ಕಾಸ್ಟ್ ಬಹಳ ಆಗಿದೆ ತೆನೆ ಮುರಿಯಕ್ಕೆ. ಒಬ್ಬರು ಗಂಡು ಮಕ್ಕಳು 5 ರೂಪಾಯಿ ಕೂಲಿ, ಹೆಣ್ಮಕ್ಳು 4 ರೂಪಾಯಿ ಕೇಳ್ತಾರೆ. ಅವ್ರಿಗೆ ಮಧ್ಯಾಹ್ನ ಊಟ ಕೊಡ್ಬೇಕು ನಾವು. ಈ ಹಂಗಾಗಿ ಏನ್ ಮಾಡ್ತಾರೆ ಸರ್, ಈಗ ಮಿಷಿನ್ ಎಲ್ಲ ಹೊಡಿಸಿ ಈ ಟ್ಯಾಕ್ಟರ್ ಅಲ್ಲಿ ಪೆಂಡೆ ಕಟ್ಟಿಸ್ತಾರೆ ಸರ್. ಮೇವಿಗೆ ಮೊನ್ನೆಲ್ಲ ಆ ತರ ಮಾಡಿದ್ ನಮ್ಮೂರಲ್ಲಿ 60 ರೂಪಾಯಿ ಒಂದು ಪೆಂಡೆ ಟ್ರ್ಯಾಕ್ಟರ್ ಕಟ್ತಾರೆ, ಅದಕ್ಕೆ ಬೇರೆ ಸೆಪರೇಟ್ ಟ್ಯಾಕ್ಟರ್. ಮತ್ತೆ ಇದು ಕಟಾವಿಗೆ ಬಂದ್ರೆ ಈಗ ಯಂತ್ರದಿಂದ ಕಟಾವ್ ಮಾಡ್ತಾರೆ, ಕೆಲವು ರೈತರು ಏನಂದ್ರೆ ತನೇನೆ ಮುರಿದ್ಬಿಟ್ಟು ಒಂದು ಕಣಕ್ ಹಾಕಿಬಿಟ್ಟು ನಂತರ ಸೆಪ್ಪನ್ನೆಲ್ಲ ಕಟಾವ್ ಮಾಡಿ ಸೂಡ್ ಕಟ್ಟಿ ಉಪಯೋಗಿಸ್ತಾರೆ, ಆ ತರ ಮಾಡ್ತಾರೆ? ಇಲ್ಲ ಸರ್, ಕೆಲವು ರೈತರು ಏನ್ ಮಾಡ್ತಾರೆ, ನಮಗೆ ದನಗಳು ಮೇವು ಬೇಕಂತಂದು ತೆನೆ ಮುರಿದು ಟ್ರ್ಯಾಕ್ಟರ್ಲಿ ಆಮೇಲೆ ಮಿಷಿನ್ ಅಲ್ಲಿ ಹೊಡಿಸಿ ಎಲ್ಲ ಬಣಿ ಹೊಟ್ಕೊಂಡು ಬೆಂಡನ ಒಲಿಯಾಗೆ ಉಪಯೋಗಿಸ್ತಾರೆ. ಕೆಲವರು ಏನ್ ಮಾಡ್ತಾರೆ ಸರ್, ಮಿಷಿನ್ ಅಲ್ಲೇ ಹೊಡಿಸಿ ಮತ್ತೆ ಟ್ರ್ಯಾಕ್ಟರ್ಲಿ ಪೆಂಡೆ ಕಟ್ಟಿಸಿ ಅದನ್ನ ಏರಿ ಬಣಿ ಹೊಟ್ಕೊಂತಾರೆ. ನೀವು ಯಾವ ತರ ಮಾಡ್ತೀರ? ನಾವು ಹಿಂದೆ ವರ್ಷ ನಾವೇ ಮುರಿದೀವಿ ಸರ್, ತೆನೆ ಮುರಿದ್ಬಿಟ್ಟು ನಂತರ ಒಕ್ಕಣೆ ಮಾಡ್ತಾರೆ. ಆ ತರ ಮಾಡದೆ ಅನುಕೂಲ ಅಂತೀರ? ಅನುಕೂಲ ಸರ್. ಈ ಮಿಷಿನ್ ಅಲ್ಲಿ ನಾವು ಒಕ್ಕಣೆ ಮಾಡೋದ್ರಿಂದ ಏನಾಗುತ್ತೆ, ಅದು 3 ಅಡಿ ಕಟ್ ಮಾಡೋದ್ರಿಂದ ಎಲ್ಲ ಜಾಸ್ತಿ ವೇಸ್ಟ್ ಆಗುತ್ತೆ. ವೇಸ್ಟ್ ಆಗ ಸರ್, ಬಿತ್ತನೆ ತಗೊಳಲ್ಲ ಸರ್, ಮತ್ತೆ ನಾವು ಅದ್ರಲ್ಲಿ ಆರಿಸ್ಬೇಕು. ಓಹೋ. ಆಮೇಲೆ ಹೊಡಿಬೇಕಾದ್ರೆ ಕಾಳು ಸಿಡಿತದೆ, ಅದು ವೇಸ್ಟ್ ಆಗುತ್ತೆ. ನಾವು ತೆನೆ ಮುರಿದು ಒಕ್ಕಣೆ ಮಾಡೋದೆ ಅನುಕೂಲ. ಅನುಕೂಲ ಅಂತೀರ. ಆದ್ರೆ ರೈತರ ಮತ್ತೆ ಕೂಲೇ ಸಿಗ್ಲದ ಕಾರಣಕ್ಕೆ ದೊಡ್ಡ ದೊಡ್ಡ ರೈತರು ಬಹಳ ಜಮೀನ್ ಇದ್ದಾಗ ಮಿಷಿನ್ ಅನಿವಾರ್ಯ, ಅನಿವಾರ್ಯ ಪ್ರಸಂಗ ಆತರ ಮಾಡೋದು. ಆತರ ಮಾಡೋದು. ಈಗ ಕೆಲವು ರೈತರು ಒಕ್ಕಣೆ ಮಾಡ್ಬೇಕಾದ್ರೆ ತೆನೆ ಎಲ್ಲ ಮುರಿದು ಕಣಕ್ ಹಾಕಿರ್ತಾರಲ್ಲ, ಅದ್ ಚೆನ್ನಾಗಿ ಬಿಸಿಲಿಗೆ ಒಣಗಿ ಮಳೆಗೆ ನೆಂದು ಈ ತರ ಎಲ್ಲ ಫಂಗಸ್ ಬರೋ ಸಾಧ್ಯತೆ ಇದೆ, ಅದನ್ನೆಲ್ಲ ಯಾವ ರೀತಿ ರಕ್ಷಣೆ ಮಾಡ್ತಾರೆ? ಏನ್ ಸರ್, ಸಪ್ಪೆ ಸುತ್ತ ಸಪ್ಪೆ ಮುಚ್ಚಿ ಮೇಲೆ ಪಾಟ್ ಹಾಕ್ತಾರೆ ಸರ್. ಪಾಟ್ ಹಾಕ್ತಾರೆ, ಅದ್ ಸುತ್ತ ಆಮೇಲೆ ಪೊರಟೆಕ್ಸ್ ಇಲಿಗೆ ಜಮಕ್ಷನ್ ಪೌಡರ್ ಹಾಕಿ ರಕ್ಷಣೆ ಮಾಡ್ತಾರೆ. ರಕ್ಷಣೆ ಮಾಡ್ತಾರೆ. ಅದನ್ನೆಲ್ಲ ಮಿಷಿನ್ಗೆ ಹಾಕಿಸಿ ಮತ್ತೆ ರೇಟ್ ಇದ್ದಾಗ ಅದನ್ನೆಲ್ಲ ಮಾಡ್ತಾರೆ. ಅದು ಏನಲ್ಲ ಸರ್, ಪೂರ್ತಿ ಡ್ರೈ 14% ಮಾಯಿಶ್ಚರ್ ಬಂದಾಗ ರೇಟ್ ತಗೊಳೋದವ್ರು, ಅದ್ರ ಮೇಲೆ ಅದ್ರೊಳಗೆ ಬಂದ್ರೆ ತಗೊಳೋದು ಸರ್, ಕಡಿಮೆ ರೇಟ್ ಕೇಳ್ತಾರೆ. ಹಂಗಾಗಿ 14% ಮಾಯಿಶ್ಚರ್ ಬಂದ್ಮೇಲೆ ಅವ್ರ ಇದು ಬೆಂಬಲ ಬೆಲೆ 2000 ಮಾರ್ಕೆಟ್ ರೇಟು ಚೆನ್ನಾಗಿ ಸಿಗುತ್ತೆ. ಸಿಗುತ್ತೆ, ಅವಾಗ ಕೊಡಿಸ್ತಾರೆ ಅಂದ್ರೆ ಚೆನ್ನಾಗಿ ಒಣಗಬೇಕು. ಒಣಗಬೇಕು. ಒಣಗದಲ್ಲೇ ಮುರಿಯಲ್ಲ ಸರ್ ರೈತರು ನಮ್ ಕಡೆ. ಚೆನ್ನಾಗಿ ಮಾಡಿದ್ರೆ ಒಂದು ಎಕರೆಗೆ ಎಷ್ಟು ಇಳುವರಿ ಬರುತ್ತೆ? ಅದೇ ಸರ್, ಅವ್ರವ್ರು ಇದ್ರ ಮೇಲೆ 15 ಚೀಲ 20 ಕ್ವಿಂಟಲು 25-30 ಕ್ವಿಂಟಲ್ ತನಕ ರೈತರು ಬೆಳೀತಾರೆ. ಬೆಳೀತಾರೆ. ನಿಮ್ಮ ಜಮೀನಲ್ಲಿ ಎಷ್ಟು ಎಕರೆ ಇಳುವರಿ? ನಮ್ದು ಸರ್ ಮಿನಿಮಮ್ 20 ಕ್ವಿಂಟಲ್ ಬರುತ್ತೆ. 20 ಕ್ವಿಂಟಲ್ ಬರುತ್ತೆ. ಈ ಸರ್ತಿ ಮೊನ್ನೆ ಮಳೆ ಜಾಸ್ತಿ ಆಗಿ ನಮ್ ತಗ್ಗು ಪ್ರದೇಶ 1.5 ಎಕರೆ ಹೋಗಿದೆ ಸರ್. ಇನ್ಸೂರೆನ್ಸ್ ಕಂಪ್ನಿ ನಾನು ದೂರು ಕೊಟ್ಟಿದ್ದೀನಿ, ಕಂಪ್ಲೇಂಟ್ ಮಾಡಿದ್ದೀನಿ. ನಿನ್ನೆ ಅವರು ಬರ್ತೀವಿ ಬರ್ರಿ ಅಂತ ನನಗೆ ಕಾಲ್ ಮಾಡಿದ್ರು ಸರ್. ನಾನು ದುರ್ಗದಲ್ಲಿ ಕೋರ್ಟ್ ಇತ್ತು, ಹೋಗಕ್ಕಾಗಿಲ್ಲ. ನಾಳೆ ಅವ್ರಿಗೆ ಫೋನ್ ಮಾಡಿ ಕರೆಸಿ ಜಿ ಪಿ ಎಸ್ ಮಾಡಿಸ್ ಜಿ ಪಿ ಎಸ್ ಮಾಡಿಸ್ಬೇಕು. ಈ ತರ ಬೆಳೆ ನಷ್ಟ ಆದಾಗ ಆ ತರ ಇನ್ಸೂರೆನ್ಸ್ ಕಂಪ್ನಿ ಕರೆಸಿ ಅದೆಲ್ಲ ಮಾಹಿತಿ ಕೊಟ್ರೆ ಪರಿಹಾರ ಬರುತ್ತೆ ಸರ್. ಬರುತ್ತೆ ಅಂದ್ರೆ ನಾವು ಆದ್ರೆ ಫಾಲೋಅಪ್ ಮಾಡಕ್ ಸರ್. ನಾವು ಇನ್ಸೂರೆನ್ಸ್ ಕಟ್ಟಿದೀವಿ ಅಂದ್ರೆ ಅವ್ರು ಬರೋದು ಸರ್. ನಾನು ಸುಮಾರು ಆಗಸ್ಟ್ 1 ಕಂಪ್ಲೇಂಟ್ ಮಾಡಿದ್ದೀನಿ, ಅವರು ಹಲವಾರು ಬಾರಿ. ಈಗ ನಮ್ಮ ಏನಾಯ್ತು ಸರ್, ನಮ್ಮ ಚಿತ್ರದುರ್ಗ ಜಿಲ್ಲೆ ಈಗ ಓರಿಯೆಂಟಲ್ ಕಂಪನಿ ಕೊಡಿದ್ದಾರೆ. ಹಿಂದ್ ವರ್ಷ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಕೊಟ್ಟಿದ್ರು ಈಗ 23. ಈಗ ಮೊನ್ನೆ 24 ಓರಿಯೆಂಟಲ್ ಕಂಪನಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಕೊಟ್ಟಿದ್ದಾರೆ ಅವ್ರಿಗೆ. ಇದಕ್ಕೆ ಅವ್ರಿಗೆ ಸುಮಾರು ಸತಿ ಮೊದಲೆಲ್ಲ ನಾವು ಕಂಪ್ಲೇಂಟ್ ಮಾಡಿದ್ರೆ ರಿಜಿಸ್ಟರ್ ಬರೋದು ಸರ್, ನಿಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅಂತ ನಮ್ಮ ಮೊಬೈಲ್ ಮೆಸೇಜ್ ಬರೋದು. ಈಗ ಅವ್ರು ಮೆಸೇಜ್ ಕಳ್ಸಲ್ಲ ಸರ್, ಬರಲ್ಲ ರಿಜಿಸ್ಟರ್ ಮಾಡಿ. ನಾನು ಒಮ್ಮೆ ಆಗಸ್ಟ್ 1 ಮಾಡಿದೀನಿ, 8 ಮಾಡಿದ್ದೀನಿ. ನಿನ್ನೆ ಅವ್ರು ಕಾಲ್ ಮಾಡಿದ್ದಾರೆ, ನಾವು ಬರೋಸಾರ ಸರ್ಕಲ್ಗೆ ಬಂದಿದ್ವಿ ಬರ್ರಿ ಅಂತ. ಇಲ್ಲ ನಾನು ಕೋರ್ಟ್ ಇತ್ತು ಬಂದೀನಿ, ಬರೋಕ್ಕಾಗಲ್ಲ. ಅದಕ್ಕೆ ನಾಳೆ ನಾನು ನೀವೇ ಕಾಲ್ ಮಾಡ್ರಿ ಬರ್ತೀವಿ ಅಂತ ಹೇಳಿದ್ರೆ ಸರ್, ನಾಳೆ ಫೋನ್ ಮಾಡಿ ಕರೆಸಿ ಜಿ ಪಿ ಎಸ್. ನೋಡ್ರಿ ಈ ತರ ಎಲ್ಲ ಬೆಳೆ ನಷ್ಟ ಆದಾಗ ಅವ್ರನ್ನ ಇನ್ಸೂರೆನ್ಸ್ ಕಂಪ್ನಿಯವ್ರನ್ನ ಕರೆಸಿ ಪರಿಹಾರ ತಗೋಬೇಕು ಅನ್ನೋದು ಸಾಕಷ್ಟು ಜನ ರೈತರಿಗೆ ಗೊತ್ತಿಲ್ಲ. ಇದೆಲ್ಲ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗುತ್ತೆ ಅಂತ ಈಗ ನಾವೇ ಮಾಡ್ತೀವಿ ಸರ್. ಅಂದ್ರೆ ನಾವು ಒಂದ್ಸರ್ತಿ 2021 ಸರ್ ಅತಿ ಮಳೆಯಾಗಿ ಬಿಡು ನಾವು ಇನ್ಸೂರೆನ್ಸ್ ಕಟ್ಟಿದೀವಿ ಅಂತ ಅಂದ್ವಿ, ಅದು ನೀವು ಕಟ್ಟಿದಟ್ಟಿ ಬರಲ್ಲಪ್ಪ, ಈ ತರ ಫಾಲೋಅಪ್ ಮಾಡಬೇಕು ಅಂತ ನಾವು ರಮೇಶ್ ಕುಮಾರ್ ಅಂತ ಇದ್ರು ಸರ್ ಚಿತ್ರದುರ್ಗ JD, ಅವ್ರ ಹತ್ರ ಬಂದಾಗ ಅವರು ಮಾಹಿತಿ ಕೊಟ್ರು ನಮಗೆ, ನೀವು ಬೆಳೆ ವಿಮೆ ಕಟ್ಟಿ ಮನೇಲಿ ಇದ್ರಾಗಲ್ಲ, ನೀವು ಬಂದ್ರೆ ನಿಮ್ಮ ಇದಾದಾಗ ನೀವು 78 ಒಳಗೆ ಮಳೆ ಜಾಸ್ತಿ ಆಗಿ ಹಾನಿ ಆದ್ರೆ ನೀವು ಬಂದು ನೀವು ಇನ್ಸೂರೆನ್ಸ್ ಕಂಪ್ನಿ ಹೆಡ್ ಆಫೀಸಿಗೆ ನೀವು ಫೋನ್ ಮಾಡಿದ್ರೆ ಅವ್ರು ನಿಮ್ಮದು ಕಂಪ್ಲೇಂಟ್ ತಗೊಂಡು ಅವ್ರ ಇದು ಅವ್ರಿಗೆ ಇನ್ಸೂರೆನ್ಸ್ ಕಂಪ್ನಿಯವರಿಗೆ ಅವ್ರು ಇವರಿಗೆ ಇದು ಮಾಡ್ತಾರೆ ವರ್ಕರ್ಸ್ಗೆ, ಅವ್ರು ಬಂದು ನಿಮ್ಮಿಂದ ಜಿ ಪಿ ಎಸ್ ಮಾಡಿ ಅದೆಲ್ಲ ಇದು ಮಾಡ್ತಾರೆ ಅಂತ ಹೇಳಿ ಸರ್ ಅವಾಗಿನಿಂದ ನಾವು ಫಾಲೋಅಪ್ ಮಾಡ್ತೀವಿ. ನಾವು ರೈತರಿಗೆ ಸಾಕಷ್ಟು ಜನಕ್ಕೆ ನಾನು ರೈತರಿಗೆ ಹೇಳ್ತೀನಿ ಸರ್, ಇನ್ಸೂರೆನ್ಸ್ ಕಂಪ್ನಿಗೆ ಫೋನ್ ಮಾಡ್ರಿ, ಕಂಪ್ಲೇಂಟ್ ಮಾಡ್ರಿ, ಅವ್ರು ಬಂದು ಜಿ ಪಿ ಎಸ್ ಮಾಡ್ತಾರೆ, ನಿಮ್ಮ ಮಾನಿ ನೋಡಿ ಅದಕ್ಕೆ ತಕ್ಕಂತೆ ಪರಿಹಾರ ಇದು ಮಾಡ್ತಾರಂತ ನಾವು ಸಾಕಷ್ಟು ರೈತರಿಗೆ ಹೇಳ್ತಾ ಇದೀವಿ. ಮತ್ತೆ ಈ ಮೆಕ್ಕೆಜೋಳ 1 ಬೆಳಿಲಿಕ್ಕೆ ಎಷ್ಟು ಖರ್ಚು ಬರುತ್ತೆ? ಶೀತ ಭೂಮಿ ನಮ್ಮದು, ಸಮಶೀತೋಷ್ಣ ವಲಯ ನಮ್ಮದು, ಮಲೆ ಅರೆ ಮಲೆನಾಡ್ ಆಗಿರೋದ್ರಿಂದ ನಾವು 1 DAP ಎಕರೆ ಬಿತ್ತಲೇಬೇಕು ಸರ್. ಅದು ಸುಮಾರು 2,800-3,000 ರೂಪಾಯಿ ಕಾಸ್ಟ್ ಬರುತ್ತೆ. ಆಮೇಲೆ 1 8-10 KG ಬೀಜ, ಅದು ಈಗ 3 600 ಗ್ರಾಮ್ ಬೀಜ 1,253 ರೂಪಾಯಿ NK ಬೀಜ. ಒಟ್ಟಾರೆ ಗರಿಷ್ಠ ಬರ್ಬೋದು 15,000-15,000 ಬರುತ್ತೆ. 15,000 ಹೊಲ ಒಡೆಯೋದು ಅದೆಲ್ಲ ಸೇರಿ. ಮೆಕ್ಕೆಜೋಳ ಆಗಿದ್ರೆ ಏನ್ ರೇಟಿಗೆ ಮಾರಾಟ ಮಾಡ್ತಾರೆ? 2,000 ರೂಪಾಯಿ, 2,100. ಈಗೇನು 2,000 ಒಳಗೆ ಎಂದಿಲ್ಲ ಸರ್, 2,000 ಮೇಲೆ ಇದೆ. ರೈತರಿಗೆ ಏನ್ ರೇಟ್ ಸಿಕ್ಕರೆ ಲಾಭದಾಯಕ ಅಂತೀರಾ ಸರ್? 2,500-2,500 ಮೇಲೆ ಸಿಗಬೇಕು, ಆದ್ರೆ ಸಿಗ್ತಿಲ್ಲ. ಇದನ್ನ ಸೊಸೈಟಿ ಕೊಟ್ರೆ ಅಂದ್ರೆ ಮೆಕ್ಕೆಜೋಳ ಯಾರು ತಿನ್ನಲ್ಲ ಸರ್, ಸೊಸೈಟಿಗೆ ಕೊಡ್ರಿ ಅಂದ್ರೆ ಇದು ಈಟು ಜಾಸ್ತಿ ಸರ್, ಹೊಟ್ಟೆ ನೋವು ಬಂದ್ಬಿಡ್ತದೆ ಅಂತಂದ್ ಯಾರು ಯೂಸ್ ಮಾಡಲ್ಲ. ಹಂಗಾಗಿ ಫುಡ್ ಗ್ರೈನಿ ಸೇರಿಸ್ಬಿಡದಾರ ಇದನ್ನ. ಇದೇನು ಯಥೇಚ್ಛವಾಗಿ ಬೆಳೆ ಆಗಿ ಹೊರಗಡೆ ರವಾನೆ ಕೊಟ್ರೆ ರೇಟ್ ಸಿಕ್ಸ್, ಮಲೇಷಿಯಾ ಅಲ್ಲೆಲ್ಲ ಕೊಟ್ರೆ, ಬಾಂಗ್ಲಾದೇಶ ಅಲ್ಲೆಲ್ಲ ರವಾನೆ ಕೊಟ್ರೆ ರೇಟ್ ಸಿಗುತ್ತೆ. ಇಲ್ಲೇ ಮಾಡ್ತಾರೆ ಸರ್, ಬೆಳೆ ಕಡಿಮೆ ಇದ್ದಾಗ ರವಾನೆ ಕೊಡಲ್ಲ, ಯಾಕಂದ್ರೆ ಸೇರ್ಸಿಟ್ಟಾಗಿ ಜಾಸ್ತಿ ಮಾರಾಟ ಮಾಡಿದ್ರೆ ಜಾಸ್ತಿ ಇದಾಗುತ್ತೆ ಅಂತಂದ್ ಇಲ್ಲೇ ನಮ್ಮ ದೇಶಕ್ಕೆ ಬೇಕು, ನಮ್ಮ ರಾಜ್ಯಕ್ಕೆ ಬೇಕಂತಂದು ಹೊರಗಡೆ ರವಾನೆ ಕೊಡಲ್ಲ. ಜಾಸ್ತಿ ಬೆಳೆ ಬೆಳೆದಾಗ ಹೊರಗಡೆ ರವಾನೆ ಕೊಟ್ಟಾಗ ರೇಟ್ ಸಿಗುತ್ತೆ. ನಾವೇ ಮಾಡ್ತೀವಿ, ಹಿಂದ್ ವರ್ಷ ಬೆಳೆ ಇದ್ದಿಲ್ಲ, 3,000 ರೂಪಾಯಿ ಕ್ವಿಂಟಲ್ ಆಗುತ್ತೆ, ನಾವು ಹೊಂದ್ಕೊಂಡಂಗೆ ಆಗಲ್ಲ ಸರ್. ಅದಕ್ಕೆ ಸರ್ಕಾರ ಅಂತ ಒಂದು ಇದು ಮಾಡಿರ್ತದೆ. ಈಗ ನಮಗಿಲ್ಲದ ಬೇರೆ ದೇಶ ಕೊಟ್ರೆ ನಮಗಿಲ್ಲ ಅಭಾವ ಆಗುತ್ತೆ ಅಂದು, ನಮಗೆ ಎಷ್ಟು ಬೇಕೋ ಅಷ್ಟು ಅಂತಂದು ನೀವು ಎಕ್ಸ್ಪೋರ್ಟ್ ಕೊಡಲ್ಲ ಸರ್. ಬೆಳೆ ಜಾಸ್ತಿ ಬಂದಾಗ ಎಕ್ಸ್ಪೋರ್ಟ್ ಕೊಡ್ತೀವಿ. ಈ ಸತಿ ಎಲ್ಲ ಕಡೆಗೂ ಚೆನ್ನಾಗಿದೆ ಬೆಳೆ, ಕೊಡ್ಬೋದು ಎಕ್ಸ್ಪೋರ್ಟ್, ರೇಟ್ ಸಿಗಬಹುದು ಅಂತ ನಿರೀಕ್ಷಣೆ ಇದಾರೆ. ಅದು ಸರ್ಕಾರದ ಬೆಂಬಲ ಬೆಲೆ ಮಾಡಿದ್ದಾರೆ. ಮೊನ್ನೆ ಕೂಡ ಹೇಳಿದ್ರು ಸರ್, ಹೆಸರುಕಾಳು ಸೂರ್ಯಕಾಂತಿ ಒಬ್ಬ ರೈತರಿಗೆ 5 ನಂಗೆ ನೀವು ಖರೀದಿ ಮಾಡ್ರಿ APMC ಮುಖಾಂತರ ಅಂತ ಹೇಳಿದ್ರು ಸರ್ ಅವರು. ನಾನು ಬಗನಹಳ್ಳಿ ಒಬ್ಬ ರೈತರಿಗೆ ಹೇಳಿದ್ರು, ಅವ್ರು ಸೂರ್ಯಕಾಂತಿ ಹಾಕಿದ್ದಾರೆ ನೋಡಪ್ಪ ಈ ತರ ಹೇಳಿದ್ದಾರೆ, APMC ಅಲ್ಲಿ ಮಾರ್ರಿ, ಒಬ್ಬ ರೈತರಿಗೆ 10 ತಂಗ ತಗೊಂತಾರೆ ಮಿನಿಮಮ್ ಅಂತ ಹೇಳಿದ್ರು ಸರ್, ಅಡ್ವೈಸ್ ಮಾಡಿದ್ರು ನಾವು. ಹೀಗಾಗಿದ್ರೆ ಮೆಕ್ಕೆಜೋಳಕ್ಕೆ 1 20,000 ಖರ್ಚು ಬರುತ್ತಲ್ಲ, ಖರ್ಚೆಲ್ಲ ಹೋಗಿ ಎಷ್ಟು ಉಳಿತಾಯ ಸರ್? ನಮಗೆ ಒಂದು 20 ಇಳುವರಿ ಬಂದ್ರೆ 40,000 ರೂಪಾಯಿ ಆಗುತ್ತೆ ಸರ್. 2,000 ರೂಪಾಯಿ ರೇಟ್ ಮಿನಿಮಮ್ ಮಾಡಿದ್ರೆ 20,000 ಖರ್ಚು ಆದ್ರೆ 20,000 ಉಳಿತಾಯ, 50% ಅಂತ ಹೋಗುತ್ತೆ ಸರ್. ನಾವು ಏನೇ ಇದು ಮಾಡಿದ್ರು 50% ಹೋಗುತ್ತೆ, 50% ಉಳಿತಾಯ. ಅದು ಚೆನ್ನಾಗಿ ಮಳೆ ಬೆಳೆ ಆಗಿ ನಮ್ಗೆ ಇಳುವರಿ ಸಿಕ್ಕರೆ ಅದು ಅದೇ ನಮ್ಮ ಅದೃಷ್ಟದ ಮಾತು. ಅದು ಅಕಸ್ಮಾತ್ ಹವಾಮಾನ ನಮ್ಗೆ 3 22-23-24 ನಮ್ಮ 3 ನನಗೆ ಪ್ರಾಬ್ಲಮ್ ಆಗಿದೆ ಸರ್. ಆದ್ರೆ ಏನು ಮಾಡಂಗಿಲ್ಲ, ಅದನ್ ಬಿಟ್ರೆ ಮಾಡಲೇಬೇಕು. ಇಲ್ಲ ನೋಡಪ್ಪ ಹೊಲ ಬೀಳ್ಬಿಟ್ಟ ಮಾಡಕ್ಕಾಗಲ್ಲ, 3 ಹೊಲ ಸಣ್ಣ ರೈತ ಆಗಿ ಇವನು ಮಾಡೋಕ್ಕಾಗಲ್ಲ ಅಂತ ಸಮಾಜದ ಆಪ ಅಂದೆ, ಸುಮಾರಾಗಿಬಿಡ್ತು ಅಂತಂದು ಏನಾದ್ರು ಪ್ರಯತ್ನ ಮಾಡಿ ನಾವು ಅದನ್ನ ಬೆಳೀತಾ ಇದ್ರೆ ಬೆಳೆಯಲೇಬೇಕು ಅನಿವಾರ್ಯ ಪ್ರಶ್ನೆ. ಈಗ 3 ವರ್ಷದಿಂದ ಒಂದ್ಸರಿ ಹವಾಮಾನ ವೈಪರೀತ್ಯದಿಂದ ಒಳ್ಳೆ ಬೆಳೆ ಸಿಗಲಿಲ್ಲ ಅಂತ ಅಂತಂದ್ರೆ, ಇಂಥ ಸಂದರ್ಭದಲ್ಲಿ ರೈತರು ಏನಾದ್ರೂ ಉಪಕಸಬಗಳನ್ನ ಅಳವಡಿಸ್ಕೋಬೇಕಪ್ಪ, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡೋದು ಹೈನುಗಾರಿಕೆ ಮಾಡೋದು ಅಂತಾರೆ, ನೀವೇನೇ ಉಪಕಸಬಗಳನ್ನ ಅಳವಡಿಸ್ಕೊಂಡಿಲ್ಲ? ಇಲ್ಲ ಸರ್, ನಮ್ದು ಏನಾಗ್ಬಿಟ್ಟಿದೆ ಅಂದ್ರೆ ನಮ್ದು BP ಬಂದ್ಬಿಟ್ರು ಈಗ 5 ವರ್ಷ ಆಯ್ತು ಸರ್, ಆಮೇಲೆ ಇತ್ತೀಚೆಗೆ 4 ವರ್ಷ ಶುಗರು ಅಟ್ಯಾಕ್ ಆಗಿಬಿಟ್ಟಿದೆ. ನಮಗೆ ಒಂದೊಂದ್ಸರ್ತಿ ಮೈ ನೋವು ಬಂದ್ಬಿಡುತ್ತೆ, ಏನು ಕೆಲಸ ಮಾಡಕ್ ಆಗೋದಿಲ್ಲ. ಈಗ ದುರ್ಗಾ ಬಂದೆ ಅಂದ್ರೆ ಮೈ ನೋವು ಬಂದ್ಬಿಟ್ಟು ಪ್ರಯಾಣ ಮಾಡಿದ್ರು, ಆದ್ರೆ ನಮ್ಮ ಹೆಣ್ಮಕ್ಳು ಅವ್ರ ತೋರ್ ಮೇಲೆ ಕೊಡಿದ್ರು ಒಂದ್ ಎಮ್ಮೆ ಕಟ್ಕೊಂಡಿದ್ರು ಸರ್, ಹಾಲು ಮನೆ ಯೂಸಿಗೆ ಕಟ್ಕೊಂಡಿದ್ರು. ಆರೋಗ್ಯ ಸರಿ ಇಲ್ಲದಕ್ಕೆ ಬೇರೆ ಯಾವ್ದೇ ಇಲ್ಲ ಸಾಗಲ್ಲ, ನಮ್ಮ ಹೆಣ್ಮಕ್ಳು ಮಾಡೋ ನಂತರ ಅವ್ರ ಕೈಲಾಗಲ್ಲ, ನಮ್ಗೆ ಒಬ್ಬಳೆ ಮಗಳಿದ್ದಾರೆ, ಒಂದೇ 3 ಕುಟುಂಬದಲ್ಲಿ ನಾವಿರೋದು, ನಮ್ಮ ಹೆಣ್ಮಕ್ಳು ನಮ್ಮ ಮಗಳು ನಾನು. ನಮ್ಮ ಮಗಳು ಅಲ್ಲಿ ಸಿರಿಗೇರಿಗೆ 8ನೇ ಕ್ಲಾಸ್ಗೆ ಸೇರಿಸಿದ್ವಿ ಸರ್, ಸಿರಿಗೇರಿಗೆ ಹೋಗ್ತಾರೆ, ಈಚಿನ ಅಳದಾರದಲ್ಲಿ ಇದ್ದು ಈಗ ಸಿರಿಗೇರಿಗೆ ಹಾಕಿದ್ವಿ. ಒಬ್ಬಳೆ ಮಗಳು ಏನ್ ಜಾಸ್ತಿ ಇಲ್ಲ ಸರ್, ಈ ನಮ್ಮ ಹತ್ರ ಆರ್ಥಿಕವಾಗಿ ಇಲ್ಲ ಮುಂದುವರಿಯಕ್ಕೆ, ಹಂಗಾಗಿ ನಾವು ನಮ್ ಇದ್ರಲ್ಲೇ ನಾವು ಉಪಕಸಬುಗಳು ಮಾಡ್ಲಿಕ್ಕೆಲ್ಲ ಸಾಕಷ್ಟು ಬಂಡವಾಳ ಬೇಕು, ಬಂಡವಾಳ ಬೇಕು, ಆಮೇಲೆ ಅವಕ್ಕೆಲ್ಲ ಶೆಡ್ಗಳು ಅವಕ್ಕೆಲ್ಲ ವ್ಯವಸ್ಥಿತ ಬೇಕು ಇಲ್ಲ. ಮತ್ತೆ ಈಗ ಒಂದು 3-4 ತಿಂಗಳು ಜಮೀನಲ್ಲಿ ಕೆಲಸ ಇರುತ್ತೆ, ನಂತರ ಕೆಲಸ ಇರಲ್ಲ, ಅವಾಗ ಏನ್ ಮಾಡ್ತೀರಾ? ಅವಾಗ ಏನು ಸಿಂಗೆ ಮತ್ತೆ ಕೂಲಿನಲ್ಲಿ ಹೋಗ್ತಾ ಇರ್ತೀರ? ಕೂಲಿ ಏನು ಹೋಗಲ್ಲ, ಹಿಂಗೆ ಅವರ ಇದು ಮಾಡ್ತೀರ ಮಾಡ್ತಾ ಇರ್ತೀರ. ಒಟ್ಟಾರೆಯಾಗಿ ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಾಯ್ತಾ? ಇಲ್ಲ ಸರ್, ಮತ್ತೆ ಇದನ್ನ ಮಾಡ್ಲೇಬೇಕು ನಾವು. ಈಗ ನಾವು ರೈತ ಭಾರತ ದೇಶದ ಬೆನ್ನೆಲುಬು, ನಮ್ಮ ತಾತ ನಮ್ಮ ಅಪ್ಪರು ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಇದು ಬಿಟ್ಟರೆ ಬೇರೆ ಬೇರೆ ಇಲ್ಲ, ಬೇರೆದ್ ನಮಗೇನಿಲ್ಲ. ಹೌದು, ಹಂಗಾಗಿ ನಾವು ಅದನ್ನ ಮತ್ತೆ ಅದನ್ನ ಮಾಡ್ಲೇಬೇಕು. ಈಗ ನಮ್ಮ ದೇಶದಲ್ಲಿ 70% ರೈತರು ಇದ್ದಾರೆ, 100ಕ್ಕೆ 30% ಏನೋ ಬಿಸ್ನೆಸ್ ಅಫ್ಸೇಲ್ಸ್ ಇದ್ದಾರೆ ಸರ್. ಈಗೆಲ್ಲ ಜನಸಂಖ್ಯೆ ಜಾಸ್ತಿ ಆಗ್ಬಿಡ್ತು, ಸರ್ಕಾರಿ ನೌಕರಿಗಳು ಸಿಗಲ್ಲ. ಈಗೇನು ಮತ್ತೆ ಓದಿದ್ರೆ ಕಂಪ್ನಿಗಳಿಗೆ ಏನೋ ಹೆಂಗೆ ಜೀವನ ಮಾಡ್ತು ಅಂತ ಎಲ್ಲ ಓದಿಸ್ತಾರೆ. ಈಗ ಹಳ್ಳಿಗಳಲ್ಲೂ ಈಗ ಈ ಮಕ್ಕಳು ಒಬ್ಬರಿಗಿಬ್ಬರಿಗೆಲ್ಲ ವಿದ್ಯಾಭ್ಯಾಸ ಆಗ್ತದೆ ಸರ್, ಮನೆ ಕಡೆಗೆ ಕಣ್ಣೆಣ್ತಿ ಇಬ್ಬರ ಹೊಲಗಳು ಕಡೆಗೆ ಮಾಡ್ಕೊಂಡು ಮಕ್ಕಳು ಹೊರಗಡೆ ಓದ್ಲಿ ಅಂತ. ಈಗ ಮೆಕ್ಕೆಜೋಳದಲ್ಲಿ ಅರ್ಧ ಖರ್ಚು ಹೋದ್ರೆ ಅರ್ಧ ಮಾತ್ರ ಉಳಿತದ ಸರ್ ಅಂತಂದ್ರೆ, ವರ್ಷ ಪೂರ್ತಿ ಜೀವನಕ್ಕೆ ಹೆಂಗೆ ಸಾಕಾಗುತ್ತೆ? ಅದ್ರಾಗ ಮತ್ತೆ ಏನ್ ಮಾಡುದು ಸರ್, ಈಗ ಸರ್ಕಾರದವ್ರ ಸೊಸೈಟಿ ಅಕ್ಕಿ ಕೊಡ್ತಾರೆ, ನಾವು ಶುಗರ್ಗೆ ಅದು ಬಹಳ ಒಳ್ಳೇದು ಫುಡ್ಡು, ಅದನ್ನೇ ಯೂಸ್ ಮಾಡೋದು. ನಮ್ಮ ಮನೆಯವ್ರ ಕಡೆ ಇರೋದು ಗದ್ದೆ ಇದೆ ಹರಿಹರ ತಾಲೂಕು ಚಿಕ್ಕಬಿದ್ರೆ ದುರ್ಗಾವತಿ ಹತ್ರ, ಅವರು ವರ್ಷಕ್ಕೆ 1 ಕ್ವಿಂಟಲ್ ಅಕ್ಕಿನ ಕೊಡ್ತಾರೆ, ನಾನು ಯೂಸ್ ಮಾಡಂಗಿಲ್ಲ, ನಮ್ಮ ಮನೆಯವ್ರು ಅವ್ರು ಊಟ ಮಾಡ್ತಾರೆ. ನಾನು ಸೊಸೈಟಿ ಅಕ್ಕಿನೇ ಯಾವಾಗಲೂ ಉಣ್ಣೋದು, ನಾನು ಅದು ಬಹಳ ಅಚ್ಚುಮೆಚ್ಚಿನ ಕಾರ್ಯಕ್ರಮ, ಬಹಳ ಮೆಚ್ಚಿಕೊಂಡು ಸರ್ ಅದನ್ನ ಅನ್ನ ಬಗ್ಗೆ ನಾವು ಊಟ ಮಾಡೋದು ಅದನ್ನೇ. ಮುಂದಿನ ಏನೇನು ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೆ? ಇಲ್ಲ ಸೀ ಸರ್ತಿ, ನಾನು ಬೋರ್ ಹಾಕ್ಸಿ ಅಡಿಕೆ ಮಾಡ್ಬೇಕಂತ ಇದೆ ಸರ್, ಮಾಡೇ ಮಾಡ್ಬೇಕಂತ ಆಸಕ್ತಿ ಆಸಕ್ತಿ ಇದೆ, ಮಾಡ್ತೀನಿ ಸರ್. ಬಹಳ ಸಂತೋಷ ತಿಪ್ಪೇಸ್ವಾಮಿಯವರೆ, ಇದುವರೆಗೂ ನಿಮ್ಮ ಈ ಮೆಕ್ಕೆಜೋಳದ ಬೆಳೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೂ ಮೆಕ್ಕೆಜೋಳದ ಬೆಳೆಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಅಳಗವಾಡಿಯ ಕೃಷಿಕ ಹೆಚ್.ಎನ್. ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಕೂಪನಹಳ್ಳಿ. ಯಾವುದೇ ರೆಡಿಮೇಡ್ ಡ್ರೆಸ್ ಗಳನ್ನು ಬರೀ 200 ರೂಪಾಯಿಗಳಲ್ಲಿ ಖರೀದಿಸುವ ಡೈರೆಕ್ಟ್ ಸೇಲ್ ಚಿತ್ರದುರ್ಗಕ್ಕೆ ಬಂದಿದೆ. 4 ದಿನಗಳು ಮಾತ್ರ. ಸ್ಥಳ ಗಾಯತ್ರಿ ಕಲ್ಯಾಣ ಮಂಟಪ, ಬಿಬಿ ಎಕ್ಸ್ಟೆನ್ಷನ್ ರೋಡ್, ಚಿತ್ರದುರ್ಗ. ಈಗ ಹವಾಮಾನ ವರದಿ. ನೈಋತ್ಯ ಮಾನ್ಸೂನ್ ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು ಮತ್ತು ದಕ್ಷಿಣ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿಯ ಬಹುತೇಕ ಸ್ಥಳಗಳಲ್ಲಿ, ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಮಳೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ 1 ಅಥವಾ 2 ಸ್ಥಳಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿಯ ಉಳಿದ ಜಿಲ್ಲೆಗಳಲ್ಲಿ ಬಹುತೇಕ ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಮತ್ತು ನಿರಂತರ ಗಾಳಿಯ ವೇಗ 40-50 ಕಿಲೋಮೀಟರ್ ಪರ್ ಅವರ್ ತಲುಪುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ 1 ಅಥವಾ 2 ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಮತ್ತು ನಿರಂತರ ಗಾಳಿಯ ವೇಗ 30-40 ಕಿಲೋಮೀಟರ್ ಪರ್ ಅವರ್ ತಲುಪುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ಆಕಾಶ, ಹಗುರ ಮಳೆಯಾಗುವ ಸಾಧ್ಯತೆ ಹೆಚ್ಚು. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 30°C ಮತ್ತು 21°C ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ MY. ನಾನು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದ ಸಾವಯವ ಸಂಶೋಧನಾ ಕೇಂದ್ರ ಇಲ್ಲಿ ಸಹ ಸಂಶೋಧಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಿಮಗೆ ಎಲ್ರಿಗೂ ತಿಳಿದಿರೋ ಹಾಗೆ ಸಾವಯವ ಕೃಷಿಯಲ್ಲಿ ಪೋಷಕಾಂಶ ನಿರ್ವಹಣೆ ಹಾಗೂ ಕೀಟ ಹಾಗೂ ರೋಗಬಾಧೆ ನಿರ್ವಹಣೆ ತುಂಬಾ ದೊಡ್ಡ ಸವಾಲುಗಳಾಗಿವೆ. ಈ ಎರಡು ಸವಾಲುಗಳನ್ನು ತಕ್ಕ ಮಟ್ಟಿಗೆ ನಿವಾರಿಸುವ ಸಾಮರ್ಥ್ಯ ಇರುವುದು ಬೆಳೆ ಪರಿವರ್ತನಾ ಪದ್ಧತಿಗೆ. ಹಾಗಾಗಿ ಸಾವಯವ ಕೃಷಿಯಲ್ಲಿ ಬೆಳೆ ಪರಿವರ್ತನೆ ಒಂದು ಬಹುಮುಖ್ಯವಾದ ಅಂಗ. ಬೆಳೆ ಪರಿವರ್ತನೆ ಎಂಬುದು ತುಂಬಾ ಹಳೆಯ ತಂತ್ರಜ್ಞಾನವಾದರೂ ಸಹ ಇದರ ಹಿಂದಿನ ವೈಜ್ಞಾನಿಕ ಕಾರಣವನ್ನು ತಿಳಿಯುವುದು ತುಂಬಾ ಉಪಯುಕ್ತ. ಹಾಗಾದರೆ ವರ್ಷಾನುವರ್ಷ ಒಂದೇ ಬೆಳೆಯನ್ನು ಒಂದೇ ಭೂಮಿಯಲ್ಲಿ ಬೆಳೆಯುವುದು ತಪ್ಪೇನು ಎಂದು ತಾವುಗಳು ಕೇಳಬಹುದು. ಈ ಪ್ರಶ್ನೆಯನ್ನು ಅನುಭವಿ ರೈತರನ್ನು ಕೇಳಿದರೆ ಇದು ಸರಿಯಾದ ಕ್ರಮವಲ್ಲ ಎನ್ನುತ್ತಾರೆ. ಹಾಗಾದರೆ ಏಕೆ ನಾವು ಏಕ ಬೆಳೆ ಪದ್ಧತಿಯನ್ನು ಅನುಸರಿಸಬಾರದು? ಬೆಳೆ ಪರಿವರ್ತನೆ ಮಾಡದಿದ್ದರೆ ಭೂಮಿ ಬರಡಾಗುವ ಸಾಧ್ಯತೆ ಇರುತ್ತದೆ ಹಾಗೂ ಇದರಿಂದ ಕೀಟ ಹಾಗೂ ರೋಗಬಾಧೆಯೂ ಹೆಚ್ಚಾಗುತ್ತದೆ. ಏಕೆಂದರೆ ಒಂದೇ ತರಹದ ಬೆಳೆಯು ಕೇವಲ ಒಂದೇ ಭಾಗದ ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಹೀರುತ್ತದೆ. ಇದರಿಂದಾಗಿ ಆ ಭಾಗದಲ್ಲಿರುವ ಪೋಷಕಾಂಶಗಳ ಲಭ್ಯತೆ ಕುಂಠಿತವಾಗುತ್ತದೆ. ಉದಾಹರಣೆಗೆ ಆಳ ಬೇರಿರುವ ಬೆಳೆಗಳನ್ನು ಬೆಳೆದಾಗ ಅವು ಕೇವಲ ಆಳವಾದ ಮಣ್ಣಿನಿಂದ ಪೋಷಕಾಂಶಗಳನ್ನು ಹೀರುತ್ತವೆ ಹಾಗೂ ಚಿಕ್ಕ ಬೇರುಗಳನ್ನು ಹೊಂದಿರುವ ಬೆಳೆಗಳನ್ನು ಬೆಳೆಯುವುದರಿಂದ ಅವು ಮೇಲ್ಭಾಗದ ಮಣ್ಣಿನಿಂದ ಮಾತ್ರ ಪೋಷಕಾಂಶ ಹೀರುತ್ತವೆ. ಇನ್ನೊಂದು ಮುಖ್ಯವಾದ ವಿಷಯ ನಾವಿಲ್ಲಿ ಗಮನಿಸಬೇಕಾಗಿರುವುದು ಕೀಟಬಾಧೆಯ ತೀವ್ರತೆ. ಒಂದೇ ಬೆಳೆಯನ್ನು 7-8 ವರ್ಷಗಳ ಕಾಲ ಸತತವಾಗಿ ಒಂದೇ ಭೂಮಿಯಲ್ಲಿ ಬೆಳೆದರೆ ಮಣ್ಣಿನಿಂದ ಹರಡುವ ಹಾಗೂ ಗಾಳಿ ನೀರಿನಿಂದ ಹರಡುವ ರೋಗಕಾರಕಗಳ ಸಂಖ್ಯೆ ಆ ಪರಿಸರದಲ್ಲಿ ಹೆಚ್ಚಾಗುತ್ತದೆ. ಇದರಿಂದ ಆ ಬೆಳೆಗೆ ಕಾಡುವ ಕೀಟ ಹಾಗೂ ರೋಗಕಾರಕಗಳ ಸಂಖ್ಯೆ ಹೆಚ್ಚಾಗಿ ಕೀಟ ಹಾಗೂ ರೋಗಬಾಧೆ ಉಲ್ಬಣವಾಗುತ್ತದೆ. ಈ ಸಮಸ್ಯೆಗೆ ಪರಿಹಾರವೆಂದರೆ ಬೆಳೆ ಪರಿವರ್ತನೆ. ಉದಾಹರಣೆಗೆ ಮಳೆಗಾಲದಲ್ಲಿ ಭತ್ತವನ್ನು ಬೆಳೆದ ಪ್ರದೇಶದಲ್ಲಿ ಸರಣಿ ಬೆಳೆಯಾಗಿ ಯಾವುದಾದರೂ ದ್ವಿದಳ ಧಾನ್ಯ ಬೆಳೆದರೆ ದ್ವಿದಳ ಧಾನ್ಯಗಳು ತಮ್ಮ ಆಳವಾದ ಬೇರು ಬಿಡುವ ಸಾಮರ್ಥ್ಯದಿಂದ ಮಣ್ಣನ್ನು ಹಗುರಗೊಳಿಸುತ್ತವೆ ಹಾಗೂ ಆಳದಿಂದ ಪೋಷಕಾಂಶಗಳನ್ನು ಹೀರುತ್ತವೆ. ತದನಂತರ ದ್ವಿದಳ ಧಾನ್ಯದ ಬೇರುಗಳಲ್ಲಿ ಸಾರಜನಕ ಸ್ಥಿರೀಕರಿಸುವ ಸಾಮರ್ಥ್ಯ ಇರುವುದರಿಂದ ಮಣ್ಣಿನ ಫಲವತ್ತೆ ವೃದ್ಧಿಯಾಗುತ್ತದೆ ಹಾಗೂ ಈ ಗಿಡಗಳು ಎಲೆಗಳನ್ನು ಉದುರಿಸುವುದರಿಂದ ಮೇಲ್ಮಣ್ಣು ಸಾವಯವ ವಸ್ತುಗಳಿಂದ ಸಮೃದ್ಧವಾಗುತ್ತದೆ. ಇದರೊಂದಿಗೆ ಬೆಳೆ ಪರಿವರ್ತನೆಯು ಮಣ್ಣಿನ ಸವಕಳಿ ತಡೆಯಲು ಸಹಕಾರಿಯಾಗಿದೆ. ವಿವಿಧ ಗುಣಧರ್ಮದ ಗಿಡಗಳನ್ನು ಬೆಳೆಯುವುದರಿಂದ ಕೇವಲ ಒಂದು ಗಿಡದ ಮೇಲೆ ಅವಲಂಬಿತವಾಗಿ ವೃದ್ಧಿ ಹೊಂದುವ ಕ್ರಿಮಿ ಕೀಟಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ಈ ಮೂಲಕ ನೈಸರ್ಗಿಕವಾಗಿ ನಾವು ಕೀಟ ಹಾಗೂ ರೋಗಬಾಧೆಯನ್ನು ನಿಯಂತ್ರಿಸುವ ಜೊತೆಗೆ ಪೋಷಕಾಂಶಗಳನ್ನು ಸಮಗ್ರವಾಗಿ ನಿರ್ವಹಿಸಿದಂತಾಗುತ್ತದೆ. ಸಾವಯವ ಕೃಷಿಯಲ್ಲಿ ಬೆಳೆ ಪರಿವರ್ತನೆಯ ಮಹತ್ವವನ್ನು ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ನನ್ನನ್ನು ನೀವು ಸಂಪರ್ಕಿಸಬಹುದು. ನಾನು ಸಾವಯವ ಸಂಶೋಧನಾ ಕೇಂದ್ರದಲ್ಲಿ ಸಹ ಸಂಶೋಧನಾ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ದೂರವಾಣಿ ಸಂಖ್ಯೆ 9964944464. ನಮಸ್ಕಾರ. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ ಕನಿಷ್ಠ 2306 ಗರಿಷ್ಠ 3273 ರೂಪಾಯಿಗಳು. ಹತ್ತಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 5600-6985 ರೂಪಾಯಿಗಳು. ಜೋಳ ಕನಿಷ್ಠ 1950 ಗರಿಷ್ಠ 2522 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2831 ರೂಪಾಯಿಗಳು. ರಾಗಿ ಹೈಬ್ರಿಡ್ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2916 ರೂಪಾಯಿಗಳು. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅಡಿಕೆ ಅಪ್ಪಿ ಪ್ರತಿ ಕ್ವಿಂಟಾಲ್ಗೆ 46,600-47,000 ರೂಪಾಯಿಗಳು. ಅಡಿಕೆ ಬೆಟ್ಟೆ 33,100-33,500 ರೂಪಾಯಿಗಳು. ಅಡಿಕೆ ಕೆಂಪುಗೋಟು ಪ್ರತಿ ಕ್ವಿಂಟಾಲ್ಗೆ 27,100-27,500 ರೂಪಾಯಿಗಳು. ಅಡಿಕೆ ರಾಶಿ 46,100-46,500 ರೂಪಾಯಿಗಳು. ಹತ್ತಿ 2409-12,931 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಅಡಿಕೆ ರಾಶಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 36,599 ರೂಪಾಯಿಗಳು, ಗರಿಷ್ಠ 48,630 ರೂಪಾಯಿಗಳು. ಇನ್ನು ಜಗಳೂರು ಮಾರುಕಟ್ಟೆಯಲ್ಲಿ ರಾಗಿ ಸ್ಥಳೀಯ ಕನಿಷ್ಠ ಮತ್ತು ಗರಿಷ್ಠ 3,000 ರೂಪಾಯಿಗಳು. ತಿಪ್ಪಟೂರಿನಲ್ಲಿ ಕೊಬ್ಬರಿ ಕ್ವಿಂಟಾಲ್ಗೆ ಕನಿಷ್ಠ 12,000 ರೂಪಾಯಿಗಳು, ಗರಿಷ್ಠ 12,600 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕನಿಷ್ಠ 8,200 ಗರಿಷ್ಠ 9,000 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಪ್ರತಿ ಕ್ವಿಂಟಾಲ್ಗೆ 2,800 3,500 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಪ್ರತಿ ಕ್ವಿಂಟಾಲ್ಗೆ 2,400 ರೂಪಾಯಿಗಳು. ಹುರುಳಿಕಾಯಿ 2,400 ರೂಪಾಯಿಗಳು. ಬೀಟ್ರೂಟ್ 2,000 ರೂಪಾಯಿಗಳು. ಹಾಗಲಕಾಯಿ ಪ್ರತಿ ಕ್ವಿಂಟಾಲ್ಗೆ 2,400 ರೂಪಾಯಿಗಳು. ಸೋರೆಕಾಯಿ 1,000-2,000 ರೂಪಾಯಿಗಳು. ಬದನೆಕಾಯಿ 2,000-3,000 ರೂಪಾಯಿಗಳು. ಗೋರಿಕಾಯಿ ಕನಿಷ್ಠ 2,400 ಗರಿಷ್ಠ 3,000 ರೂಪಾಯಿಗಳು. ಎಲೆಕೋಸು 1,200-2,000 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ 4,000-4,500 ರೂಪಾಯಿಗಳು. ಕ್ಯಾರೆಟ್ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2,300-3,000 ರೂಪಾಯಿಗಳು. ಹೂಕೋಸು 1,600-2,000 ರೂಪಾಯಿಗಳು. ತೆಂಗಿನಕಾಯಿ ಕನಿಷ್ಠ ಮತ್ತು ಗರಿಷ್ಠ 9,000 ರೂಪಾಯಿಗಳು. ಸೌತೆಕಾಯಿ ಪ್ರತಿ ಕ್ವಿಂಟಾಲ್ಗೆ 1,600-2,000 ರೂಪಾಯಿಗಳು. ನುಗ್ಗೆಕಾಯಿ 3,000-3,600 ರೂಪಾಯಿಗಳು. ಅವರೇಕಾಯಿ 2,000-2,800 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ 2,500-3,500 ರೂಪಾಯಿಗಳು. ನೆಲಗಡಲೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3,510-5,450 ರೂಪಾಯಿಗಳು. ಕರಬೂಜ 2,000-2,500 ರೂಪಾಯಿಗಳು. ನವಿಲುಕೋಸು 2,300-3,000 ರೂಪಾಯಿಗಳು. ಬೆಂಡೆಕಾಯಿ 2,600-3,000 ರೂಪಾಯಿಗಳು. ನಿಂಬೆಹಣ್ಣು 1,600-2,000 ರೂಪಾಯಿಗಳು. ಮೂಸಂಬಿ 3,500-4,000 ರೂಪಾಯಿಗಳು. ಈರುಳ್ಳಿ ಪ್ರತಿ ಕ್ವಿಂಟಾಲ್ಗೆ 500-4,000 ರೂಪಾಯಿಗಳು. ಭತ್ತ 2,580-3,200 ರೂಪಾಯಿಗಳು. ಪಪ್ಪಾಯಿ 1,600-2,000 ರೂಪಾಯಿಗಳು. ಅನಾನಸ್ 2,600-3,000 ರೂಪಾಯಿಗಳು. ದಾಳಿಂಬೆ ಪ್ರತಿ ಕ್ವಿಂಟಾಲ್ಗೆ 3,800-4,500 ರೂಪಾಯಿಗಳು. ಆಲೂಗಡ್ಡೆ 2,000-2,500 ರೂಪಾಯಿಗಳು. ಮೂಲಂಗಿ 1,600-2,000 ರೂಪಾಯಿಗಳು. ಅಕ್ಕಿ 2,900-7,110 ರೂಪಾಯಿಗಳು. ಹೀರೆಕಾಯಿ 2,400-3,000 ರೂಪಾಯಿಗಳು. ಸೀಮೆ ಬದನೆಕಾಯಿ 1,800-2,500 ರೂಪಾಯಿಗಳು. ಸುವರ್ಣಗೆಡ್ಡೆ 3,000-3,800 ರೂಪಾಯಿಗಳು. ಸಿಹಿ ಕುಂಬಳಕಾಯಿ ಕನಿಷ್ಠ 1,000-1,500 ರೂಪಾಯಿಗಳು. ತೊಂಡೆಕಾಯಿ 3,000-3,700 ರೂಪಾಯಿಗಳು. ಟೊಮೆಟೊ 500-1,200 ರೂಪಾಯಿಗಳು. ಇನ್ನು ಬಳ್ಳಾರಿ ಮಾರುಕಟ್ಟೆಯಲ್ಲಿ ಸಜ್ಜೆ 2,238-2,916 ರೂಪಾಯಿಗಳು. ಜೋಳ ಸ್ಥಳೀಯ 1,939-2,671 ರೂಪಾಯಿಗಳು. ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 2,982 ರೂಪಾಯಿಗಳು. ನವಣೆ 2,510-3,516 ರೂಪಾಯಿಗಳು. ಸೂರ್ಯಕಾಂತಿ 3,456-5,950 ರೂಪಾಯಿಗಳು. ಇನ್ನು ಹಿರಿಯೂರು ಮಾರುಕಟ್ಟೆಯಲ್ಲಿ ಕಡಲೆಕಾಯಿ ಬೀಜ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 10,000 ರೂಪಾಯಿಗಳು. ಹರಿಹರ ಮಾರುಕಟ್ಟೆಯಲ್ಲಿ ಭತ್ತ ಸೋನ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2,700 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ.